ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ವಿಆರ್ ಚಂದ್ರಶೇಖರ್ ಅವರೊಡನೆ ಸಂವಾದ. ಕೇಳಿದರೆ ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಮಲೆನಾಡು ಪ್ರದೇಶಗಳಲ್ಲಿ ಜೇನು ಸಾಕಾಣಿಕೆಯನ್ನ ಉತ್ತಮವಾಗಿ ಮಾಡಬಹುದು. ಬಹಳ ವರ್ಷಗಳಿಂದ ಅನೇಕರು ಜೇನನ್ನ ಸಾಕಿ ಹಣವನ್ನು ಗಳಿಸಿದರೆ ಆನಂದವನ್ನು ಪಟ್ಟಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಕಾರಣಗಳಿಂದ ಜೇನು ಸಾಕಾಣಿಕೆಯಲ್ಲಿ ಹಿನ್ನಡೆ ಉಂಟಾಗಿದೆ. ಕೆಲವೊಬ್ಬರಂತೂ ಬಿಟ್ಟೇ ಇಲ್ಲ, 10-20 ವರ್ಷಗಳಿಂದ ತುಂಬಾ ಚೆನ್ನಾಗಿ ಅದರಲ್ಲಿ ತೊಡಸ್ಕೊಂಡಿದ್ದಾರೆ. ಸಮಸ್ಯೆಗಳು ಬಂದ್ರೂ ಅವುಗಳನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ಬೇಕನ್ನೋದ್ರ ಬಗ್ಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಇವತ್ತು ಕೊಡಗು ಜಿಲ್ಲೆಗೆ ಪೂರಕವಾದ ವಿಚಾರಗಳನ್ನು ತಿಳಿಸಿದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಳಸ ಹತ್ತಿರದ ಹಳುವಳ್ಳಿಯ ವಿಆರ್ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ನಮ್ಮ ರೇಡಿಯೋ ಕೇಳುಗರು, ಹಾಗೆ ಜೇನು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದಾರೆ. ಹೊರನಾಡಿಗೆ ಇವರ ಊರು 10 ಕಿಲೋಮೀಟರ್, ಮೂಡಿಗೆರೆಗೆ 40 ಕಿಲೋಮೀಟರ್ ಆಗುತ್ತೆ, ಕಳಸಕ್ಕೆ 5 ಕಿಲೋಮೀಟರ್ ದೂರ. ಅವರ ಸಂಖ್ಯೆಯನ್ನು ಕೊನೆಯಲ್ಲಿ ನೀಡಲಾಗುತ್ತೆ, ಆಸಕ್ತರು ಸಂಪರ್ಕಿಸಿ ಸಲಹೆಗಳನ್ನ ಪಡ್ಕೊಳ್ಬಹುದು. ಜೇನು ಸಾಕಾಣಿಕೆಯಲ್ಲಿ ಸಮಸ್ಯೆಗಳೇನಾದರೂ ನೀವು ಅನುಭವಿಸ್ತಾ ಇದ್ರೆ ಅವುಗಳ ಪರಿಹಾರಕ್ಕೂ ಮಾತನಾಡಬಹುದು. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಓದಿದ್ದೇನು? 10th ಓದಿದ್ದೆ. SLC ತನಕ ಓದಿ ನೇರವಾಗಿ ಕೃಷಿಗೆ ಬಂದ್ರೆ? ಹೌದು ಸರ್. ಹಾ ಹಾ. ಎಷ್ಟು ಎಕರೆ ತೋಟ ಇದೆ ಮತ್ತೆ ಇನ್ನು ಏನು ಬೆಳೆ ಮಾಡ್ತೀರಿ? ಒಂದು 5 ಎಕರೆ ತೋಟ ಇದೆ ಸರ್, ಅಡಿಕೆ ಇದೆ. ಅಡಿಕೆಯಲ್ಲಿ ಎಲಕ್ಕಿ ಸ್ವಲ್ಪ ಬಾಳೆ ಬೆಳಿತೀವಿ, ಕಾಫಿ ಇದೆ 2 ಎಕರೆ, ಕಾಫಿಯಲ್ಲಿ ಮೆಣಸು ಬೆಳಿತೀವಿ, ಗದ್ದೆ ಇದೆ, ಮನೆಗೆ ಊಟಕ್ಕೆ ಬೇಕಾಗುವಷ್ಟು ಭತ್ತನ ಬೆಳಿತಾ ಇದೀವಿ, ಅದ್ರ ಜೊತೆಗೆ ಹಣ್ಣಿನ ಗಿಡ ಅದು ಇದು ಬೆಳಿತೀವಿ. ಒಟ್ಟು 8 ಎಕರೆ ಆಗುತ್ತೆ ತೋಟ ಎಲ್ಲ ಸೇರಿದ್ರೆ? ರೆಕಾರ್ಡ್ ಇರೋದು 5 ಎಕರೆ, ಇನ್ನು 2 ಎಕರೆ ಒತ್ತುವರಿ ಇದೆ. 7 ಎಕರೆಯಲ್ಲಿ ನಾನಾ ರೀತಿಯ ಬೆಳೆಗಳನ್ನ ಮಾಡ್ತಿದ್ರಿ. ಜೇನು ಸಾಕಾಣಿಕೆ ಹೇಗೆ ನಿಮಗೆ ಕರಗತವಾಯ್ತು? ಅದಕ್ಕೆ ಪೂರಕವಾಗಿ ತರಬೇತಿಗಳು ಮತ್ತೊಂದು ಮಗದೊಂದನ್ನ ಎಲ್ಲೆಲ್ಲಿ ತಗೊಂಡ್ರಿ, ಯಾವಾಗ ತಗೊಂಡ್ರಿ ಹೇಳಿ. 4th class ಇಂದ 8th class ವರೆಗೆ ನಮ್ಮ ಅಜ್ಜನ ಮನೆಯಲ್ಲಿ ಓದಿದ್ದು. ಅವ್ರು ಮಾಡ್ತಾ ಇದ್ರು, ಅವರು ಮಡಿಕೆ ಮತ್ತೆ ಮರದ ದಿಮ್ಮಿಯಲ್ಲಿ ಬೇನೆ ಮರನೆಲ್ಲ ಮಾಡ್ತಾ ಇದ್ರು. ಹಾಗೆ ನಮ್ಮ ಕಳಸ ಹೋಬಳಿಯಲ್ಲಿ ಒಂದು 5 ಜನ ಮೊದಲು ಆಧುನಿಕ ಜೇನು ಕೃಷಿ ತರಬೇತಿ ಪಡೆದವರು, ಆದ್ರೆ ನಮ್ಮ ತಂದೆನ ಒಬ್ಬರಾಗಿದ್ರು. 67-68 ಸಾಲಲ್ಲಿ ಖಾದಿ ಗ್ರಾಮದಲ್ಲಿ ಫಸ್ಟ್ ಜೇನು ಪೆಟ್ಟಿಗೆ ಇಟ್ಟಿದ್ರು, 4 ಪೆಟ್ಟಿಗೆಯಿಂದ ಮಾಡಿದ್ರು ಅವರು. ಹಾಗೆ ಅಜ್ಜನು ನೋಡಿದ್ದು, ತಂದೆ ಮಾಡಿದ್ದು ನೋಡ್ತಾ ಇದ್ನಲ್ಲ. ಹಾಗೆ ನನ್ನ 10th ಆದ ತಕ್ಷಣ 86ರಲ್ಲಿ 2 ತಿಂಗಳು ಜೇನು ಕೃಷಿ ತರಬೇತಿ ತಗೊಂಡೆ. ಎಲ್ಲಿ? ಕಳಸದಲ್ಲಿ ಗ್ರಾಮೋದ್ಯೋಗದ ವತಿಯಿಂದ ಕೊಡ್ತಾ ಇದ್ರ ಉಚಿತವಾಗಿ. 2 ತಿಂಗಳಲ್ಲಿ ತಗೊಂಡು, ಹಾಗೆ 2006ರಲ್ಲಿ ಕೆವಿಕೆ ಮುಡಿಗೆರೆಯಲ್ಲೂ ತಗೊಂಡಿದ್ದೆ ಇನ್ನು ಹೊಸದಾಗಿ. ಆಮೇಲೆ 2011 ಉಜಿರೆಯಲ್ಲೂ ರುಡ್ಸೆಟ್ಟಲ್ಲೂ ತಗೊಂಡೆ ನಾನು ಒಂದು 7 ದಿವಸ. ಹಾಗೆ ಒಟ್ಟು 140 ದಿವಸ ನನಗೆ ಹೊರಗಡೆ ತರಬೇತಿ ಆಗಿದೆ. ಅಂದ್ರೆ ಸರ್ಟಿಫಿಕೇಟ್ ಇರುವಂತದ್ದು ಕಡಿಮೆ, ಅದ 2 ತಿಂಗಳಿಂದ 15-25 ದಿವಸದ್ದು ಈ ತರ ತಗೊಂಡಿದ್ದೀವಿ. ಇನ್ನು ಉಳಿದಂತ 1-2 ದಿವಸ ತುಂಬಾ ತಗೊಂಡಿದ್ದೀನಿ. ಎಷ್ಟು ಕಲ್ತ್ರೂ ಸಾಲದೆ ಅನ್ನೋ ರೀತಿಯಲ್ಲಿ ತಾವು ಹೇಳ್ತಿದ್ರಿ ಅಲ್ವಾ? ಖಂಡಿತ ಸರ್, ನಾವು ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಇನ್ನು ಕಲಿಯೋದಿದ್ದೇ ಇರುತ್ತೆ ಅಲ್ವಾ? ಹೌದು ಸರ್, ಹೌದು. ಅದರಲ್ಲಿ ಸುಲಭ ಉಪಯೋಗಗಳು, ಥಿಯರಿ ಇರುತ್ತೆ, ಇನ್ನೊಂದು ಪ್ರಾಕ್ಟಿಕಲ್ ಇರುತ್ತೆ. ಆ ಥಿಯರಿಗಿಂತ ಪ್ರಾಕ್ಟಿಕಲ್ ಕೆಲವು ಅನುಕೂಲ ಆಗುತ್ತೆ. ಅದು ಯಾಕೆ ಮಾಡ್ಬೇಕು ಅನ್ನೋದು ಆಧುನಿಕವಾಗಿ ನಾವು ಸ್ವಲ್ಪ ಅಧ್ಯಯನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಎಲ್ಲವೂ ನಮ್ಗೆ ಅನುಕೂಲ ಆಗುವಂಗ ಮಾಡ್ಕೋದ್ರೆ ಅವಕ್ಕೆ ಏನ್ ತೊಂದರೆ ಆಗುತ್ತೆ ಅಂತ. ಉದಾಹರಣೆಗೆ ಈ ನಸರಿ ಜೇನು ದೊಡ್ಡ ಬಾಕ್ಸ್ ಅಲ್ಲಿ ಮಾಡ್ಬಿಟ್ರೆ ಅವಕ್ಕೆ ಮೇಂಟೈನ್ ಮಾಡಕ್ ಆಗಲ್ಲ ಟೆಂಪರೇಚರ್ ಅನ್ನ, ಚಿಕ್ಕದ್ ಮಾಡಿರೋ ಅನುಕೂಲ ಆಗುತ್ತೆ. 2 ತಿಂಗಳ ಕಾಲ ನೀವು ತರಬೇತಿ ತೆಗೆದುಕೊಂಡ್ರಿ ಅಂತ ಅನ್ಕೊಂಡು ನಮ್ಮ ಕೇಳುಗರು ಆಲಿಸ್ತಾ ಇದ್ರೆ, ಏನಪ್ಪ 2 ತಿಂಗಳಲ್ಲಿ ಏನು ಕಲಿತ್ರಿ ಇವರು? ಅಷ್ಟೊಂದು ಬೇಗ ಜೇನು ಸಾಕಾಣಿಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅರಗಿಸಿಕೊಳ್ಳಿಕ್ಕೆ, ಕೇಳಲಿಕ್ಕೆ, ನೋಡ್ಲಿಕ್ಕೆ ಅನ್ಕೊಂಡು ಮಾತು ಬರಬಹುದು, ಏನಂತೀರಿ? ಕೆಲವರು ಏನ್ ಮಾಡ್ತಾರಂದ್ರೆ ಸರಿಯಾದ ರೀತಿ ಬಾಕ್ಸ್ ಮಾಡದೇ ಮಾಡಿದ್ರೆ ಸಮಯ ವ್ಯರ್ಥ ಆಗತ್ತೆ ಅಂತ ಹೇಳಿ. ಅದು ನೋಡೋಣ, ಹಿಡಿದಾಗೆ ಅವು ಎಷ್ಟು ದಿವಸ ಬದುಕತ್ತೆ, ರಾಣಿ ಮಟ್ಟ ಎಷ್ಟು ದಿವಸ ಇರುತ್ತೆ, 12-16 ದಿವಸ ಅಂತಾರೆ. ನಾವು ಪ್ರತ್ಯಕ್ಷವಾಗಿ ಗಾಜಿನ ಪೇಟೆಗೆ ಇಟ್ಟು ಎಷ್ಟು ದಿವಸ ಹೊರಗ್ ಬರ್ತದೆ ಅಂತ ಈಗ ನೋಡಿದ್ದಿದ್ವಿ. ಅದಕ್ಕೆ ನಂಗೆ ಪೂರ್ವಕವಾಗಿ ಏನಾಯ್ತು ಅಂದ್ರೆ ಅವತ್ತು ಹೇಳಿದ್ದವರು 2 ತಿಂಗಳಲ್ಲಿ 1 ದಿವಸ ಬರೀ ನಿಮ್ಗೆ ರಾಣಿ ಹೇಗೆ ಹೊರಗ್ ಬರುತ್ತೆ, ಎಷ್ಟು ದಿವಸಕ್ಕೆ ಬರುತ್ತೆ, ನಿನ್ನೊಟ್ಟಿಗೆ ಮೀಟ್ ಆಗೋದು ಹೇಗೆ. ಕೆಲಸಗಾರ ನೋಡೋದು ಅದೇ, ಪ್ರತಿಯೊಂದ್ರ ಜೀವನ ಚರಿತ್ರೆ ಹೇಳ್ಕೊಂಡ್ ಬರ್ತಾರೆ. ಒಂದೊಂದ್ದಿವಸ ಒಂದ್ ದಿವಸ ಪ್ರಾತ್ಯಕ್ಷಿಕೆ ಇರುತ್ತೆ, ಮಾಡಿದ್ರೆ ಅದ್ರ ಸಂಬಂಧಪಟ್ಟಂಗೆ ಮತ್ತೆ ತರಬೇತಿ ಇರುತ್ತೆ. ಕಾಡಲ್ಲಿ ಕೂಡೋದು ಹೇಗೆ ಅಂತ ಇರ್ತದೆ, ಪೆಟ್ಟಿಗೆ ಇಂದ ಡಿವೈಡ್ ಮಾಡೋದು ಹೇಗೆ ಅಂತ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಜೇನಿನ ಇತಿಹಾಸ, ಇತಿಹಾಸನೇ ನಮ್ಗೆ 5 ದಿವಸ ತಗೊಂಡಿದ್ರು. 1700 ಬಂತು, 1857 ಮೇಣದಾಳೆ ಆವಾಗಿನ ಕಾಲದಲ್ಲಿ ಮಾಡಿದ್ರು. ಗಂಡಿನ ಒಟ್ಟಿಗೆ ಮೀಟ್ ಆಗಕ್ ಹೊರಗಡೆ ಹೋಗಲ್ಲ, ಬಾಕ್ಸ್ ಅಲ್ಲಿ ಆಗುತ್ತೆ ಅಂತಿತ್ತು. ಆಮೇಲೆ ಹೊರಗಡೆ ಹೋಗ್ತು, ಅದು ಯಾರು ಕಂಡು ಹಿಡಿದ್ರು, ಯಂತ್ರ ಯಾವತ್ ಕಂಡು ಹಿಡಿದ್ರು, ಅವನು ಎಲ್ಲಿ ಅವನು, 4-5 ದಿವಸ ಅದು ಹಿಡಿಯುತ್ತೆ. 2 ಶತಮಾನದ ಇತಿಹಾಸ ಇದ್ದಂಗೆ ಅಂದ್ರೆ ಅದು ಬುಕ್ಗಳಲ್ಲಿ ಏನೋ ಮಾಡಿಕೊಂಡು ಅವ್ರು ಅದನ್ನ ಹೇಳಿರ್ತಲ್ಲ, ನಾನು ಅವೆಲ್ಲ ಬರ್ಕಂತು ಹೋಮ್ವರ್ಕ್ ಬರ್ತಾರೆ. ಮಾಡಿದ ದಿವಸ ನಾವು ಬೆಳಿಗ್ಗೆ ಒಬ್ಬ ಹೇಳಬೇಕಿತ್ತು ಅದನ್ನ. ಉಜರೆ ರೂಡ್ ಸೈಟ್ ಅಲ್ಲಿ ಅಂತೂ ತಗೊಂಡಿದ್ದು ನಾನು ಬಹಳ ಒಂದು ನನ್ನ ಜೀವನದಲ್ಲೇ ತಗೊಂಡಿಲ್ಲ ಆತರ. ಯಾಕಂದ್ರೆ ಪ್ರತಿ ದಿವಸ ನಾವು ಏನ್ ಆಗಿದೆ ಇವತ್ತು ಸಂಕ್ಷಿಪ್ತ ಮಾಡಿದ ದಿವಸ ನಾವು ಬರೀತಿತ್ತು ಅಂದ್ರೆ ರೆಕಾರ್ಡ್ ಮಾಡಿ ಇಟ್ಟಿದ್ರು. ಇವತ್ತು ಹೋಗಿ ಕೇಳಿದ್ರು ನಾನ್ ಬರ್ದಿದ್ದು ಅಲ್ಲಿದೆ ಅಂತ ತರಬೇತಿಗಳು ಭಾಗವಹಿಸಿ ನಾವು ಇದ್ ಮಾಡಿದ್ರಿಂದ ಅದ್ರ ಬಗ್ಗೆ ಮುಂದುವರೆಕ ಅನುಕೂಲ ಆಯ್ತೇನು. ಹೌದು, ನಿಜ. ಅಂದ್ರೆ ನಾವು ವಿಷಯಗಳನ್ನ ಚೆನ್ನಾಗಿ ಕಲಿಬೇಕನ್ನೋ ಒಂದು ಹಂಬಲ ಇದ್ರೆ 1 ಗಂಟೆ ಯಾಕೆ, 1 ದಿನ ಯಾಕೆ, 1 ತಿಂಗಳ ಯಾಕೆ, 1 ವರ್ಷನೂ ಸಾಕಾಗಲ್ಲ. ಅಧ್ಯಯನ ಅನ್ನೋದು ಸೀಮಿತ ಆಗಬಾರ್ದು. ಅದರಲ್ಲೂ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ PhD ಮಾಡೋರು ಇದ್ದಾರೆ, ಅದನ್ನೇ 16 ವರ್ಷಗಳ ಕಾಲ ಅಧ್ಯಯನ ಮಾಡೋರು ಇದ್ದಾರೆ ಒಂದೊಂದು ವಿಷಯವನ್ನ, ಅಲ್ವಾ? ಖಂಡಿತ ಸರ್, ಅದೇ PhD ಮಾಡುವಂತವ್ರು ನಮ್ಮಲ್ಲಿ ಬಂದು ಹೋದವರು ಅಂದ್ರೆ ನನ್ನಿಂದ ಅಂತಲ್ಲ, ಯಾರೋ ಪ್ರೊಫೆಸರ್ ಇರ್ತಾರೆ, ಜೊತೆಗೆ ಪ್ರಾಕ್ಟಿಕಲ್ ಮತ್ತೆ ನನ್ನ ಹತ್ರ ವಿಚಾರ ತಗೊಂಡು 3 ಜನಕ್ಕೆ PhD ಆಗ್ಬಿಟ್ಟಿದೆ ಈಗಲೇ. ಈಗ ಹೊಸದಾಗಿ MSc ಸ್ಟೂಡೆಂಟ್ಗಳು ಇಬ್ರು ಫೈನಲ್ ಇವರು, ಕೇರಳದವರೊಬ್ಬರು ಮತ್ತು ಕರ್ನಾಟಕದವರೊಬ್ಬರು ಆತರ ಮಾಡ್ತಿದ್ದಾರೆ. ಅವರು ನಮ್ಮಲ್ಲಿ ಸಂಪರ್ಕ ಮಾಡಿದ್ದಾರೆ. ಈಗ ನಾಡದವರಿಗೆ ನಾನು ಎಲ್ಲದನ್ನು ವಿಚಾರ ಕೊಡ್ತಾ ಇದ್ದೀನಿ, ಜೊತೆ ಬಾಕ್ಸ್ ಗಳನ್ನೆಲ್ಲ ಕೊಡ್ತಾ ಇದ್ದೀನಿ. ಅವರು ಡಾಕ್ಟರೇಟ್ ತಗೊಂಡು ನನ್ಗೆ ಹೆಮ್ಮೆ ಇದೆ. ಅವ್ರ ನಡ್ರ ಸಹ ನನ್ನ ಹತ್ರ ಇಲ್ಲ, ಇವರಿಗೆ ಗೊತ್ತಿದ್ದ ವಿಚಾರ ಅಂತ ಬರ್ತಾರಲ್ಲ, ಸಂತೋಷ ಇದೆ. ಅಂದ್ರೆ ನಾನು ಕಲಿತ ವಿದ್ಯೆನ ಜನ ಗುರುತಿಸಿದಾರಲ್ಲ ಅನ್ನೋದೊಂದು ಸಂತೋಷ. ಯಾಕಂದ್ರೆ ರೈತರಿಗೆ PhD ಡಾಕ್ಟರೇಟ್ ಸಿಗೋದಿಲ್ಲ, ಆದ್ರೆ ನಮ್ಮಲ್ಲಿ ಇರೋ ವಿದ್ಯೆ ಡಾಕ್ಟರೇಟ್ ಸಿಕ್ತು ಅಂದ್ರೆ ಇನ್ಯಾರೋ ಕೇಳಕ್ ಬರ್ತಾರೆ ಅಂತ. ಅದೇ ಯಾವ್ದೋ ವಿದ್ಯಾರ್ಥಿಗಳು ಕೇಳಕ್ ಬರ್ತಾರೆ ಅಂತ ಹೇಳಿದ್ರೆ ನನಗದ ಹೆಮ್ಮೆ ಅಲ್ವಾ? ಅವ್ನು ಡಾಕ್ಟರೇಟ್ ಸಿಕ್ಕಿದಂಗೆನೆ, ಡಾಕ್ಟರೇಟ್ ಪದವಿ ಬೇಕು ಅಂತ ನಾನು ಹೇಳ್ತಿರೋದಲ್ಲ. ರೈತರ ಹತ್ರ ವಿಷಯ ಇರುತ್ತೆ, ಅವರು ಸಂಶೋಧಕರು ಆಗಿರ್ತಾರೆ ಅಂತ ಗುರುತಿಸ್ತಾರಲ್ಲ, ಅದ್ರ ನಮ್ಮಲ್ಲಿ ಯಾವ ಡಾಕ್ಟರ್? ಅಂದ್ರೆ ಜ್ಞಾನಕ್ಕೆ ಮಿತಿ ಹಾಕ್ಲಿಕ್ಕಾಗಲ್ಲ, ಮತ್ತೆ ಅಗಾಧವಾದ ಜ್ಞಾನ ರೈತರಲ್ಲಿ ಇದೆ. ಅದು ಆಸಕ್ತಿ ಬೇಕು, ಒಬ್ಬೊಬ್ಬರು ಒಂದೊಂದು ಕ್ಷೇತ್ರ. ಈಗ ನಾನ್ ಜೇನಲ್ಲಿದ್ರೆ ಇನ್ನೊಬ್ಬ ಇನ್ನೊಂದು ಕ್ಷೇತ್ರ. ನೀವು ಸಾಕುವ ಜೇನು ಯಾವ್ದಾದ್ರು? ನಮ್ಮ ತುಡು ಜೇನು ಮತ್ತೆ ನಸರಿ ಜೇನು ಸಾಕ್ತಾ ಇದೆ. ಇನ್ನು ಕೋಲ್ ಜನ ಹೆಜ್ಜೆನ ಸಾಕಕ್ಕೇನು ಬರೋದಿಲ್ಲ. ಆದ್ರೆ ನಮ್ ತೋಟದಲ್ಲಿ ಇದ್ದಿದ್ದೇನ್ ಮಾಡ್ತೀವಿ ಅಂದ್ರೆ, ಈ ಕೆಲವು ಕಡೆ ಸಂದರ್ಶನದಲ್ಲಿ ಕೆಲವು ವಿಚಾರದಲ್ಲಿ ನೋಡ್ತೀನಿ, ಹೆಜ್ಜೆನು ತೆಗೆದ್ಬಿಟ್ರೆ ಮೊಟ್ಟೆ ಮರಿ ಎಲ್ಲ ಬರುತ್ತೆ, ಮೊಟ್ಟೆ ವೇಸ್ಟ್ ಆಗತ್ತೆ ಅಂತೇಳಿ. ಅದರಲ್ಲೂ ಅಷ್ಟೇ, ವೈಜ್ಞಾನಿಕ ನಾವು ಮಾಡಕ್ ಸಾಧ್ಯತೆ ಉಂಟು. ನಮ್ಮಲ್ಲಿ ತೋಟದಲ್ಲಿ ಇರೋ ಬೈನಮರನ ಹೆಜ್ಜೆನಲ್ಲಿ 3 ಸಲ ತೆಗೆದಿದೆ ತುಪ್ಪ. ಕೆಳಗಡೆ ಇಳಿಸಿ ಇರುತ್ತಲ್ಲ, ಮೇಲ್ಭಾಗದಲ್ಲಿ ಮಾತ್ರ ಹನಿ ಸಂಗ್ರಹಿಸ್ತಾ ಇರುತ್ತೆ. ನಾವೊಂದು 40-60% ಮಾತ್ರ ಹನಿ ತೆಗಿಬೇಕು, ಉಳಿದಿದ್ದ ಅವಕ್ಕೆ ಬಿಡಬೇಕು. ಯಾಕಂದ್ರೆ ಜಾಸ್ತಿ ತೆಗೆದಾಗ ಈ ಮೊಟ್ಟೆ ಇರುತ್ತಲ್ಲ ತೂಕಕ್ಕೆ ಕೆಳ ಜರ್ಕೊಂಡ್ಬಿದ್ಬಿಡುತ್ತೆ ಮರದ ಕೊನೆ. ಹಿಂಗೆ ಏರ್ಮುಖ ಇದೆ, ರೈತರಿಗೆ ಗೊತ್ತಾಗುತ್ತೆ ಏರ್ಮುಖ ಅಂದ್ರೆ ಮೇಲ್ಮುಖ ಹೋಗಿರುತ್ತೆ, ಅಡ್ಡ ಹೋಗೋದಿರುತ್ತಲ್ಲ, ಡೌನ್ ಅಲ್ಲಿ ಹೋಗೋದಿರುತ್ತೆ. ಡೌನ್ ಅಲ್ಲಿ ಹೋದ್ರೆ ಯಾವ ಬದಿ ಹೈಟ್ ಇದೆಯೋ ಆ ಬದಿಯಲ್ಲಿ ಹನಿ ಸಂಗ್ರಹಿಸುತ್ತೆ. ಅದ್ರಲ್ಲಿ 60% ಮಾತ್ರ ತೆಗಿಬೇಕು, ಉಳಿದ ಹಾಗೆ ಬಿಡಬೇಕು. ಎರಿ ಮೇಲ್ಗಡೆಯಲ್ಲಿ ಅವು ಸಾಮಾನ್ಯ ತುಪ್ಪ ಮಾಡಿರೋದಿಲ್ಲ. ಒಂದು ಏರಿ ಕೊಡೋದ್ರಿಂದ ಮೇಲ್ಭಾಗದಲ್ಲಿ ಹೈಟ್ ಯಾವ ಕಡೆ ಇದೆ ಆ ಕಡೆ ಜಾಸ್ತಿ. ಕೋಲ್ ಜನರಲ್ಲಿ ಅದೇ ರೀತಿ ಮೇಲ್ಗಡೆದು ಚಾಕಲ್ಲಿ ಹರ್ತಾ ಇರಬೇಕು, ಡ್ಯಾಮೇಜ್ ಆಗಬಾರ್ದು. ಆತರ ಕಟ್ ಮಾಡಿ ತೆಗೆದ್ರೆ ಒಂದು ಕೋಲ್ ಜನ ನಾನು 3 ಸಲ ತೆಗೆದಿದೆ. ಎಷ್ಟು ಪೆಟ್ಟಿಗೆಗಳಿದಾವೆ ತುಡುವೆ ಜೇನಿಂದು ನುಸರಿ ಜೇನಿಂದು? ನಸರಿ 100 ಮೇಲಿದೆ, ತುಡು 50 ಮೇಲೆ ಕೊಟ್ಟಿದೆ. 5-10 ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಅದನ್ನ ನಿಭಾಯಿಸೋದ್ ಕಷ್ಟ, ಉಳಿಯೋದಿಲ್ಲ ಅಂತ ಹೇಳ್ತಾರೆ. ನೀವು 50 ತುಡುವೆ ಜೇನಿನ ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರಿ, 100 ನುಸರಿ ಜೇನಿನ ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರಿ, ಹೇಗೆ ಅದನ್ನ ಕಾಪಾಡ್ತದ್ರಿ, ಹೇಗೆ ನಿಭಾಯಿಸಿದ್ರಿ? ತುಡುವೆ ಜೇನಿನೇನಿಲ್ಲ, ಮಳೆಗಾಲದಲ್ಲಿ ಆಹಾರ ಕಡಿಮೆ ಇದ್ದಾಗ ನಾವು ಆಹಾರ ಕೊಡಬೇಕು. ಅಂದ್ರೆ May 10 ಮೇಲೆ ನಾವು ತುಪ್ಪ ತೆಗಿಕ್ ಹೋಗಲ್ಲ, ಏನಿದ್ರು ಅದ ಓಕೆ ಬಿಡ್ತೀವಿ. ಅಂದ್ರೆ ಜೂನ್ ವರೆಗೆ ಮೇಲ್ಗಡೆ ಕೋಣೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದಾಗ, ಒಂದು 10% ಅಲ್ಲಿ ಇದ್ದಾಗ ಓಕೆ ಬಿಟ್ಬಿಟ್ಟು ಮತ್ತೆ ಮೇಲ್ಗಡೆ ಜೇನು ಕೋಣೆ ತೆಗೆದಿಟ್ಬಿಡ್ತೀವಿ. ಸಂಸಾರ ಅನ್ಕೊಂಡು ಸಾಮಾನ್ಯ ಜೂನ್ ಜುಲೈ ಕೆಲವು ಟೈಮ್ ಆಗಸ್ಟ್ ವರೆಗೆ ಬರುತ್ತೆ, ಕೆಲವು ಟೈಮ್ ಜುಲೈ ವರೆಗೆ ಬರ್ಬೋದು ಆಹಾರ. ಆ ನಂತರ ಅದು ಕಡಿಮೆ ಆದಾಗವೇ ನಾವು ಹೊಸದಾಗಿ ಸಕ್ಕರೆ ಪಾಕ ಕೊಡ್ತಾ ಇರ್ಬೇಕು, ಅಂದ್ರೆ ಕೃತಕವಾಗಿ ಆಹಾರ ಕೊಡಬೇಕು. ಒಂದಿಷ್ಟು ಒಂದು ಸಕ್ಕರೆ ಮತ್ತು ನೀರಿಂದ ಕೊಡ್ತಾ ಇರ್ಬೇಕು. ಆಮೇಲೆ ಜರ್ನಲಿಸ್ಟ್ ಅನ್ನು ಕುಟುಂಬ ಸಣ್ಣ ಆಗ್ತಾ ಹೋಗುತ್ತೆ, ಯಾಕಂದ್ರೆ ರಾಣಿ ಮೊಟ್ಟೆ ಕಡಿಮೆ ಇಡೋದ್ರಿಂದ, ಆಹಾರ ಲಭ್ಯತೆ ಎಲ್ಲ ಮತ್ತು ಹವಾಮಾನ ಇದರಿಂದ ಅದೇನ್ ಮಾಡ್ತೇವೆ ಅಂದ್ರೆ ಮೊಟ್ಟೆ ಹಿಡಿದು ಕಡಿಮೆ ಮಾಡ್ತಾ ಹೋಗುತ್ತೆ. ಅವಾಗ ಹಳೆ ನೋಣಗಳೇನು 60-70 ಅವ್ರದ್ದು ಏನು ಆಯಿಸ್ತಿರುತ್ತೋ ಸಾಯ್ತಾ ಬರ್ತಾವಲ್ಲ, ಅವಾಗ ಕುಟುಂಬ ಸಹಜವಾಗಿ ವೀಕ್ ಆಗುತ್ತೆ. ವೀಕ್ ಆದಾಗ ಎಡ ಮತ್ತು ಬಲಬದಿ ಲಾಸ್ಟ್ ಏರಿ ಏನಿರುತ್ತೋ ಅದನ್ನ ಬಿಟ್ಬಿಡ್ತಾವ, ಯಾವ್ದೋ ಒಂದ್ ಭಾಗ ಅಂತ ಇಟ್ಕೊಳ್ಳೋಣ. ಅವಾಗ ಈ ಸೈಡ್ ಇರುವಂತದ್ದು ಕಪ್ಪಾಗುತ್ತೆ, ಏರಿ ಹಾಳಾಗುತ್ತೆ, ಅದಕ್ಕೆ ಮೆಣ್ಣು ಚಿಟ್ಟೆ ಬಂದು ದಾಳಿಯಾಗಿ ಬಿಟ್ಟೋಗುವಂತ ಚಾನ್ಸ್ ಆ ಟೈಮ್ ನೋಡಿ, 15 ಒಂದ್ಸಲ ನೋಡ್ಬಿಟ್ಟು ಅಥವಾ ತಿಂಗಳಿಗೆ ಒಂದ್ಸಲ ಅದನ್ನ ತೆಗೆದಾಗ್ತಾ ಬರಬೇಕು. ಅಕ್ಟೋಬರ್ ನವೆಂಬರ್ಗೆ ಪ್ರಕೃತಿಯಲ್ಲಿ ಏನ್ ಆಹಾರ ಸಿಕ್ತು ಅಂತ ಆದ ತಕ್ಷಣ ಮಧ್ಯದ ಒಂದು ಏರಿ ತೆಗೆದ್ಬಿಟ್ಟು ಅದನ್ನ ಖಾಲಿ ಕೊಡ್ಬೇಕು ಅಥವಾ ಮೇಣದಾಳ ಕೊಟ್ಟಾಗ ಅದು ಹೊಸ ಏರಿ ಕಟ್ಟುತ್ತೆ. ಅದೇ ರೀತಿ ಮತ್ತೆ ಹೊಸ ಏರಿ ಎಲ್ಲ ಮಾಡಂಗ ಡಿಸೆಂಬರ್ ಒಳಗಡೆ ನಮ್ಮ ಮಲ್ನಾಡ್ ನಾನು ಹೇಳೋದು, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಟೈಮ್ ಹೇಳ್ತೀನಿ. ಫಸ್ಟ್ ಆಹಾರ ಕೊಡೋದು, ಹಳೆ ಏರಿಯಾದಾಗ ತೆಗೆದಾಕೋದು, ಹೊಸದಾಗ ಕಟ್ಟುವಂಗೆ ನಾವು ಅದನ್ನ ನೋಡ್ಕೊಂಡ್ಬಿಟ್ಟು ಆಯ್ತು, ಡಿಸೆಂಬರ್ನಿಂದ ಮತ್ತೆ ಇಂಪ್ಲಿಮೆಂಟ್ ಆಗುತ್ತೆ. ನಿಮ್ ಕಡೆಗೆ ಎಷ್ಟು ಮಳೆ ಬರುತ್ತೆ ಸರ್? ನಮ್ಮಲ್ಲಿ 140 ಹತ್ರ ಆಗುತ್ತೆ, ಈಗ ಒಂದ್ 2 ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಆಯ್ತು. ಕನಿಷ್ಠ ಅಂದ್ರೆ 60 ಆಗಿತ್ತು 12-14 ಹಿಂದೆ, 100 ಮೇಲೆ. ಕೊಡಗು ಜಿಲ್ಲೆ ಮತ್ತು ನಿಮ್ಮ ಪ್ರದೇಶ ಒಂದ್ ರೀತಿಯಲ್ಲಿ ಮಳೆಯ ವಿಚಾರದಲ್ಲಿ ಈಕ್ವಲ್ ಅಲ್ವಾ? ನಿಮ್ಮಲ್ಲೆಲ್ಲ ಎಂತೆಂತ ಮರಗಳು ಹೆಚ್ಚಿಗಿದ್ದಾವೆ, ಮತ್ತೆ ಕಾಡು ಮರಗಳ ಬಗ್ಗೆ ತಾವು ಏನ್ ಹೇಳ್ತೀರಿ? ನಮ್ಮಲ್ಲಿ ನಂದಿ, ಪಾರಿ, ನೇರ್ಲು, ಹುನ್ನೇರ್ಲು, ಕನ್ನೇರ್ಲು, ಕೈಬಲು, ಈ ತರದೆಲ್ಲ ದೊಡ್ಡ ದೊಡ್ಡ ಮರಗಳ ಕಾಡಲ್ಲಿ ಇದ್ರೆ ನಮ್ಗೆ ಹನಿ ಸಂಗ್ರಹ ಜಾಸ್ತಿ ಆಗುತ್ತೆ. ನನ್ನಲ್ಲಿ ಸಾಮಾನ್ಯ 60 ವರ್ಷದಿಂದ ಒಂದ್ ಮರ ಕಡಿದ್ರೆ ನೋಡಿ, ನಮ್ ತಂದೆನ ಕಡ್ದಿಲ್ಲ, ನಾನು ಕಡ್ದಿಲ್ಲ. ವಾಟೆ ಅಂತ ಹೇಳ್ತೀವಿ, ರೋಡ್ ಸೈಡ್ ಹಾಕ್ತಾರೆ ನೋಡಿ, ಸಾಗರ ಸೈಡ್ ಎಲ್ಲ ತುಂಬಾ ಹಾಕ್ತಾರೆ. ಅದೊಂದು 12 ಅಡಿ ಸುತ್ತಲ್ತಾ ಇದೆ, ಆತರ ದೊಡ್ಡ ಮರ ಒಂದು ಉಳಿಸ್ಕೊಂಡಿದೀವಿ. ನಿಜ, ಒಂದು 10 ಗುಂಟೆ ಜಾಗ ಅವಕ್ರಮಣ ಮಾಡಿರೋದು. ಅಂದ್ರೆ ಅಷ್ಟು ಚೆನ್ನಾಗಿ ಹೂವು ಕೊಡುತ್ತೆ, ಮತ್ತೆ ಜೇನುತುಪ್ಪ ಸಂಗ್ರಹಣೆಗೆ ಬಹಳ ಒಳ್ಳೇದಂತ ಹೇಳ್ತೀರಾ? ಎಲ್ಲ ಮರಗಳು ಒಳ್ಳೇದೇನೆ, ಆತರ ಮರ ಇದ್ರೆ ನಮ್ಗೆ ಹನಿ ಸಂಗ್ರಹ ಜಾಸ್ತಿ ಆಗುತ್ತೆ. ಬಳ್ಳಿ ಜಾತಿಯಲ್ಲಿ ತುಂಬಾ ಇದಾವೆ. ಎಂತ ಮರ ಅಂತ ಹೇಳಿದ್ರಿ ತಾವು? ಹಾಗಾದ ಮರ ಅಂತ ಹೇಳ್ತೀವಿ ನಾವು, ನೋರೆ ಮರ ಅಂತಾರ ಸೌತ್ ಕನ್ನಡದ ಕಡೆ. ಸೋಪಿಗೆ ಹೋಗುತ್ತೆ ಅದು, ಬಹಳ ಕಡಿಮೆ ಅದು, ಹಾಗೆ ಸಂಗ್ರಹಿಸಲ್ಲ ಯಾರು. ಅಂಟುವಾಳ ಅಲ್ಲ, ಅಂಟುವಾಳ ಅಲ್ಲ ಸರ್, ಅಂಟುವಾಳದು ಚೆನ್ನಾಗುತ್ತೆ. ಅಂಟುವಾಳದಿಂದಲೂ ಜೇನುತುಪ್ಪ ಚೆನ್ನಾಗಿದೆ, ಕಲರ್ ಬೇರೆ ಇರುತ್ತೆ, ಟೇಸ್ಟ್ ಬೇರೆ ಇರುತ್ತೆ. ಅದೇ ಕುನ್ನೇರದು ಅಷ್ಟೇ, ಬಹಳ ದಪ್ಪ ಇರುತ್ತೆ ಕುನ್ನೇರದು. ಕಿನ್ಲೇರಿ ಅಂತ ಹೇಳಿ ಬರುತ್ತೆ, ಬಹಳ ದಪ್ಪ ಇರುತ್ತೆ ಅದು ನಮ್ಮಲ್ಲಿ. ಅದು ಸಾಮಾನ್ಯ 5 ವರ್ಷಕ್ಕೊಂದ್ಸಲ ಕಟ್ಟೆ ಅಂತ ಆಗುತ್ತೆ. ಕಟ್ಟೆ ಅಂದ್ರೆ ಅತಿ ಹೆಚ್ಚು ಹೂವಾಗತ್ತೆ ಮರದಲ್ಲಿ, ಎಲೆಕ್ಕಿಂತ ಜಾಸ್ತಿ ಹೂವೇ ಬಂದ್ಬಿಡುತ್ತೆ ಚಿಗಿರ್ ಬಂದ ತಕ್ಷಣ. ಅದ್ರದ್ದು ಬಹಳ ದಪ್ಪ, ಈ ಕಳೆದ ವರ್ಷ ನಮ್ಮಲ್ಲಿ ಅದು ಕಟ್ಟೆ ಬಂದಿತ್ತು. ಅದು ಬಾರಿ ಹೂವಾದಾಗ ಮರ ಸಾಯಿದು ಇರುತ್ತೆ, ಹಾಗೆ ಬೀಜ ಉತ್ಪಾದನೆ ಅತಿ ಹೆಚ್ಚಾಗ್ಬಿಡ್ತ 3 ವರ್ಷದಿಂದ ಅದ್ರ ಸಂತತಿ ಜಾಸ್ತಿ ಆಗ್ಬಿಡುತ್ತೆ. ಎಂತೆಂತ ಮರಗಳಿದಾವ ನಿಮ್ಮ ಕಾಫಿ ತೋಟದಲ್ಲಿ? ನೇರ್ ಮರ ಜಾಸ್ತಿ ಇದೆ, ಬದ್ರಿ ಇದೆ. ನೇರ್ಲು ಅಂದ್ರೆ ಜಮ್ ನೇರ್ಲೆನ? ಹೌದು ಸರ್, ಚಿಕ್ಕದ ಹಣ್ಣಾಗತ್ತೆ. ನೇರ್ಲಲ್ಲಿ 5 ತರ ಬರುತ್ತೆ, ಎಲ್ಲವೂ ಇದೆ. ಕುಂಟೆ ನೇರಳು ಅಂತ ಹೇಳ್ತಾರಲ್ಲ, ಅದು ಚಿಕ್ಕ ಪದ ಪದೇ ಬರ, ಹೈಟ್ ಹೋಗಲ್ಲ, ಅದು ಗಂಟು ಗಂಟು, ಅದು ಮರ ಕುಯಿಸಕ್ಕೆಲ್ಲ ಬರೋದಿಲ್ಲ, ಬರೀ ಕಟ್ಟಿಗೆಗೆ ಮಾತ್ರ ಅಥವಾ ಸೊಪ್ಪಿಗೆ ಮಾತ್ರ. ಅದು ಕರಿ ನೇರಳು ಅಂತ ಬರುತ್ತೆ, ಕರಿ ಮರಳು ಅಂತ ಹೇಳಿ ಬರುತ್ತೆ. ಇವೆಲ್ಲವೂ ಚೆನ್ನಾಗಿ ಹೂವಾಗುತ್ತೆ, ನೆರಳಿಗೆ ಅನುಕೂಲ ಆಗುತ್ತೆ, ಗೊಬ್ಬರಕ್ಕೆ ಒಳ್ಳೇದೌದು. ಮತ್ತೆ ನಮ್ಮ ಕಾಫಿ ತೋಟದಲ್ಲಿ ಎಂತೆಂತ ಮರಗಳಿದ್ರೆ ಒಳ್ಳೇದಂತ ಹೇಳ್ತೀರಿ ಜೇನು ಸಾಕಾಣಿಕೆಗೆ ಮತ್ತು ಕಾಫಿಗೂ? ಕಾಫಿಗೆ ಸ್ವಲ್ಪ ಸಣ್ಣ ಎಲೆ ಮರ ಇದ್ರೆ ಅನುಕೂಲ ಅಂತ, ಎಲೆ ಬಿದ್ದು ಕೊಳೆಯೋದಿಲ್ಲ ಕಾಫಿ ಎಲೆ, ಸ್ವಲ್ಪ ಚಿಕ್ಕದಿರುವಂತದ್ದು ಎಲ್ಲ ಒಳ್ಳೇದು ಅಂತ ಒಂದು ಅಭಿಪ್ರಾಯ ಇದೆ. ಒಂದೆಕರೆ ತೋಟ ನಮ್ಗೆ, ಅವಾಗ ಬಸರಿ ನೇರ್ಲ ಇದ್ರೆ ಮಾತ್ರ ಸಿಆರ್ಸಿ ಕೊಡ್ತಾ ಇದ್ರು, ಅವಾಗ ನಮ್ಮಲ್ಲಿ ಬಸರಿ ಇರ್ಲಿಲ್ಲ, ಅದಕ್ಕೆ ಅವರು ಸೇರ್ಸಿ ಅಂತ ಹೇಳಿದ್ರು ಬಸರಿ, ಅದು ಅಗ್ರಿ ಆಗತ್ತೆ ಅಂತೇಳಿ. ಹಾಗೆ ನಾವು ಅದನ್ನೇ ಮೇಂಟೈನ್ ಮಾಡಿದ್ವಿ, ಬಸರಿ ನೇರ್ಲು ಇಂಥದ್ದೇ ಜಾಸ್ತಿ ಇದೆ, ನೇರ್ಲ ಸಂಬಂಧಪಟ್ಟಾಗಿದ್ದು. ಆಮೇಲೆ ನಂದಿ ಇವೆಲ್ಲ ನಾಟದ್ದು, ಸಾಗುವಾನಿ ಇದೆ, ಸ್ವಲ್ಪ ಹಲಸು ಇದೆ, ಮಾವು ಇದೆ. ಹಲಸು ಜೇನಿಗೆ ಹೇಗೆ ಪೂರಕ ಅಂತ ಹೇಳ್ತೀರಿ? ಹಲಸಿಂದು ನಸರಿ ಜೇನಿಗೆ ನಾನು ತಿಳಿದಂಗೆ, ಧೂಪ ಮತ್ತು ಹಲಸಿನ ಹೆಚ್ಚು ಮೇಣ ಸಂಗ್ರಹಿಸ್ತಾವ ಅದರಲ್ಲಿ. ಇನ್ ಹೂ ಅಂತ ಹೇಳಿದ್ರೆ ಗುಜ್ಜೆ ಬಿಡುತ್ತಲ್ಲ, ಮಿಡಿ ಅಂತ ಹೇಳ್ತೀವಿ ನಾವು, ಚಿಕ್ಕದ ಬಂದಾಗ ಅದರಿಂದ ನಾವು ಸಂಗ್ರಹಿಸ್ತಾವ. ಬಹಳ ಅತಿಯಾಗಿ ಜೇನಿ ಸಿಗೋದಿಲ್ಲ, ಕಾಫಿಗೆ ಅನುಕೂಲವಾಗಿ ನಾನು ಹೇಳಿರೋದು. ಆಮೇಲೆ ನಾಟನೂ ಆಗುತ್ತೆ, ಹಲಸಿನ ಕಾಯಿ ಸಿಗೋದ್ರಿಂದ ಸ್ವಲ್ಪ ಅದನ್ನ ಹಾಕೋದು ಒಳ್ಳೇದು, ಬಾಡ್ರಲ್ಲಿ ಅನುಕೂಲ ಇದ್ದಲ್ಲಿ. ಜೇನಿಗೆ ಅತಿ ಹೆಚ್ಚು ಸಿಗೋದಿಲ್ಲ ಅದರಲ್ಲಿ, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ ಖಂಡಿತ. ದುಡುವೆ ಜೇನು ಸಾಕ್ಲಿಕ್ಕೆ ಎಂತ ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀರಿ? ಮರದ ಪೆಟ್ಟಿಗೆನೆ ಸರ್, ಅದು ಮರದ ಪೆಟ್ಟಿಗೆನೆ ಒಳ್ಳೇದು, ಆದ್ರೆ ಒಂದು ಫೈಬರ್ ದಿಟ್ಟಿದ್ದೀನಿ ಯಾಕಂದ್ರೆ ಓರ್ಸಲಿಕ್ಕೆ ಅಂತೇಳಿ. ಆಮೇಲೆ ಗ್ಲಾಸ್ ಪೆಟ್ಟಿಗೆ ಇಟ್ಟಿದ್ದೇನೆ ಒಂದು, ಅದು ಈ ಪಿಎಚ್ಡಿ ಸ್ಟೂಡೆಂಟ್ಗಳು, ಕಾಲೇಜ್ ಸ್ಟೂಡೆಂಟ್ಗಳಿಗೆಲ್ಲ ನಸರಿ ಜೇನು ಹೇಗೆ ಕೆಲಸ ಮಾಡುತ್ತೆ ಅಥವಾ ತುಡಿ ಜೇನು ಹೇಗೆ ಕೆಲಸ ಮಾಡ್ತಾರೆ, ಎರಡನ್ನು ಗ್ಲಾಸ್ ಪೆಟ್ಟಿಗೆ ಮಾಡಿದ್ದು ಆ ಉದ್ದೇಶಕ್ಕೆ ಒಂದು ಇಟ್ಟಿದ್ದೀನಿ. ಈಗ ನಮ್ಗೆ ಫ್ಯಾಷನ್ ಆಗಿ ಯಾವ್ದು ಮಾಡಬಹುದು ಅವಕ್ಕೆ ಅನುಕೂಲ ಮರದಿಂದ ಮುಂದೆ, ತುಡಿ ಆಗ್ಲಿ, ನಸರಿ ಆಗ್ಲಿ ಅಥವಾ ಮಲಿಫೇರ್ ಆಗ್ಲಿ, ಎಲ್ಲದಕ್ಕೂ ಮರದ ಬಾಕ್ಸ್ ಉತ್ತಮ. ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ಕೋಲ್ಡ್ ಆಗೋದಿಲ್ಲ, ಹೆಚ್ಚು ಇದು ಆಗೋದಿಲ್ವಲ್ಲ, ಒಂದು 1.5 ಇಂಚು ಹಲಿಗೆ ಎರಡು ಪೆಟ್ಟಿಗೆ ಅದೇ ಒಳ್ಳೇದು. ಅನುಕೂಲಕ್ಕೆ ತಿಳುವುದು ಮಾಡಿದ್ದೀನಿ ನಾನು, ಸಾಗಣ ಮಾಡಿದ್ದೀನಿ, ಬೇರೆ ಹಲಸು ಇವೆಲ್ಲ ಶೋಗೆ ಒಂದೊಂದು ಪೆಟ್ಟಿಗೆ ಮಾಡಿದ್ದೀನಿ ಅಷ್ಟೇ. ಚಿಕ್ಕ 4 ಫ್ರೇಮ್ ಇದೆ, 6 ಫ್ರೇಮ್ ಇದೆ, 8 ಇದೆ, 9 ಫ್ರೇಮ್ ಇಂದು ಮಾಡಿದ್ದೀನಿ. ಅತಿ ಹೆಚ್ಚು ತುಪ್ಪ ಸಿಗುವಲ್ಲಿಗೆ ನಾವು ಸ್ವಲ್ಪ ದೊಡ್ಡದು ಇಡೋಣ, ಕಡಿಮೆ ಸಿಗುವಲ್ಲಿಗೆ ಕಡಿಮೆ. ಮನೆ ಹತ್ರ ನಮ್ಗೆ ಬಹಳ ಹನಿ ಕಡಿಮೆ ಆಗುತ್ತೆ, ಇಲ್ಲಿ ಫುಲ್ ಕೃಷಿ ಭೂಮಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕಾಗಿ ಇಲ್ಲಿ 6 ಫ್ರೇಮ್ ಇಂದ ಇಟ್ಟಿದ್ದೀನಿ. 8 ಫ್ರೇಮ್ ಇಂದು ಸ್ಟ್ಯಾಂಡರ್ಡ್, ಅದೇ ಒಳ್ಳೇದು. ಸಿಮೆಂಟ್ ಇಂದು ಮಣ್ಣಿಂದನ್ನು ಪೆಟ್ಟಿಗೆ ಮಾಡೋರು ಇದಾರಲ್ವಾ? ಹೌದು ಸರ್, ಪುತ್ತೂರಲ್ಲಿ ಸಿಮೆಂಟಿನ ಪೆಟ್ಟಿಗೆ ನಾನು ಆರ್ಡರ್ ಕೊಟ್ಟಿದ್ದೆ, ಅವ್ರೇನ ಟೈಮ್ ಸರಿ ಕೊಟ್ಟಿಲ್ಲ, ಮತ್ತೆ ನಂಗೆ ಹೋಗಕ್ಕಾಗಿಲ್ಲ. ಹಾಗೆ ಮಣ್ಣಿಂದ ಮಾಡಿದ್ದು ಕೇಳಿದೀನಿ, ನೋಡಿದೀನಿ ನಾನು ಕೃಷಿ ಮೇಳಗಳಲ್ಲಿ. ಆದ್ರೆ ಕಟ್ಟಿಗೆದೇ ಸೂಕ್ತ ಅಂತ ಹೇಳ್ತಿದ್ರೆ ಖಂಡಿತ. ಹೌದು ಸರ್, ಅದೇ ಒಳ್ಳೆ. ತುಡುವೆಜೇನೆಲ್ಲ ನಿಮ್ಮಲ್ಲಿ ಏನು ಇಳುವರಿ ಸಿಗ್ತಾ ಇದೆ? ಸಾಮಾನ್ಯ ಹೆಚ್ಚು ಅಂದ್ರೆ ನಮ್ಮಲ್ಲಿ 6 ಕೆಜಿ ಆಗುತ್ತೆ, ನಮ್ಮ ಭೂಮಿಯಲ್ಲಿ 2-2.5 ಕೆಜಿ, ಹೆಚ್ಚು ಅಂದ್ರೆ ನಾನು 6 ಕೆಜಿ ತಗೋನಿ. ಅದು ಬೇರೆ ಭಾಗದಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಕಾಡು ಬಾಳೆ, ಅಲ್ಲಿ ಒಂದು 8-10 ಕೆಜಿ ಬರುತ್ತೆ. ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಲ್ಲಿ ಎಷ್ಟು ಇಟ್ಟಿದ್ರಿ, ಮತ್ತೆ ಬೇರೆ ಜಾಗಗಳಲ್ಲಿ? ನಮ್ಮ ಮನೆ ಹತ್ರ ನಾನು 5 ಬಾಕ್ಸ್ ಇಟ್ಟಿದ್ದೀನಿ, 5, 10, 15 ಈ ತರ ಹೊರಗಡೆ. ಅಂದ್ರೆ ನಿಮ್ಮ ಜಮೀನು ಹೊರತುಪಡಿಸಿ ಬೇರೆ ಬೇರೆ ಕಡೆ ಇಟ್ಟು ನೀವು ಪೋಷಣೆ ಮಾಡ್ತಿದ್ರಿ, ತುಪ್ಪನ್ನು ಪಡಿತಿದ್ರಿ? ಹೌದೌದು, ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ, 1 ಅಥವಾ 2 ಬಾಕ್ಸ್ ನನ್ ಒತ್ತಾ ಇದ್ದಿಲ್ಲ, ಅವ್ರಿಗೆ ಇಡ್ಸ್ಬಿಟ್ಟು ನಾನು ಅಲ್ಲಿ 5 ಬಾಕ್ಸ್ ಇಡ್ತೀನಿ. ಅವ್ರದ್ದು ನೋಡಕ್ ಹೋಗ್ತೀಗ ನನ್ಗೆ ಅನುಕೂಲ ಆಗತ್ತಲ್ಲ, ಹಾಗೆ ನನ್ ಪೆಟ್ಟಿಗೆ ಅವರೇ ಮ್ಯಾನೇಜ್ ಮಾಡ್ತಾರೆ. ತೆಗೆದಾಗ ಸ್ವಲ್ಪ ಅವ್ರಿಗೆ ತುಪ್ಪ ಕೊಡೋದು, ಈಗ ಜಾಸ್ತಿ ಹನಿ ಬಂದ್ರೆ 20% ನಂದು, ಹೆಚ್ಚಿಗೆ ಬಂದ್ರೆ ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಖುಷಿ ಇರ್ತದೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು. ಪರಸ್ಪರ ಅನುಕೂಲವನ್ನ ಮಾಡ್ಕೊಂಡು ಹೋದ್ರೆ ಪ್ರಯೋಜನ. ಹೌದು ಖಂಡಿತ, ಹೌದು, ರೈತರಲ್ಲಿ ಆತರ ಹೊಂದಾಣಿಕೆ ಇದ್ರೇನೆ ಸ್ವಲ್ಪ ಅನುಕೂಲ ಆಗುತ್ತೆ. ನಿಜ, ಯಾವ್ದೇ ಕೃಷಿ ಇಲ್ಲ. ತುಡುವೆ ಜೇನಲ್ಲಿ ಬಹಳ ಮುಖ್ಯವಾದ ಸಮಸ್ಯೆಗಳು ನೀವು ಕಂಡಿರೋದು, ಮತ್ತೆ ಕೊಡಗಿಗೆ ಸಂಬಂಧಪಟ್ಟಂತೆ ನೀವು ಗಮನಿಸಿರೋದು, ಮತ್ತೆ ಅವನ್ನ ಹೇಗೆ ಪರಿಹರಿಸಬಹುದು ಅಂತ ಅನ್ಕೊಂಡು ನಿಮ್ಮ ಸಲಹೆಗಳೇನು? 92 96ವರೆಗೆ ತುಂಬಾ ರೋಗ ಬಂದಿತ್ತು ಹಿಂದೆ. ನಾನು ಅವಾಗ 40 ಬಾಕ್ಸ್ ಇಟ್ಟನು. ಆದ್ರೆ ನಮ್ಮಲ್ಲಿ ಅಷ್ಟು ತೊಂದರೆ ಆಗಿಲ್ಲ, ಕುಟುಂಬ ಕಡಿಮೆ ಇತ್ತು ಬಿಟ್ರೆ ನಮ್ ಪೆಟ್ಟಿಗೆ ಅದು ಹೋಗಿರಲ್ಲ. ನಾನು ಅವಾಗ ಏನ್ ಮಾಡ್ತಿದ್ದು ಅಂದ್ರೆ ಮಳೆಗಾಲದಲ್ಲಿ ಆಹಾರ ಕೊಟ್ಟು ಉಳ್ಸಿನಕ್ ಹೋಗ್ತಾ ಇರ್ಲಿಲ್ಲ. ಕಾಡಲ್ಲಿ ತೋಟದಲ್ಲಿ ಇಡ್ತಿದ್ದಲ್ಲ, ಅವೇ ಬಂದು ಎಷ್ಟು ದಿವಸ ಆಹಾರ ಇದೆ ಅಷ್ಟು ದಿವಸ ಇದ್ದು ಬಿಟ್ಟು ಹೋಗ್ತಾ ಇದ್ವು. ಆಮೇಲೆ ಮಾಡ ವರ್ಷ ನಾವು ವಾಪಸ್ ಬರಲೇ ಇಲ್ಲ ಬಾಕ್ಸ್, ಪ್ರತಿ ವರ್ಷ ಅವಾಗ ಬರೋ. ಈಗ ಡಿಸೆಂಬರ್ ವರೆಗೆ ನಾವು ಪೆಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಒಳಗೆ ಎಲ್ಲಾ ಬಾಕ್ಸ್ ಗಳು ಫುಲ್ ಆಗಿಬಿಡವು. ಹೆಚ್ಚಿಗೆ ಬರೋ 40 ಪೆಟ್ಟಿಗೆ ಅಲ್ದೇ ಬೇರೆ ಇಟ್ಟಿದ್ದೆ, ಅದ್ರಲ್ಲಿ ಬಂದು ಕೂರೋ. ಆ ಟೈಮ್ ಬರಲಿಲ್ಲ, ಹಾಗೆ ಮತ್ತೆ ವಿಶೇಷವಾಗಿ ಅದೊಂದು ಟ್ರೈನಿಂಗ್ ಇತ್ತು. ಇದು ನಶಿಸುವಾಗಿದ್ದಕ್ಕೆ ಮಲಿಫೆರಾ ಟ್ರೈನಿಂಗ್ ತಗೊಂಡಿದ್ದೆ ನಾನು ಅವಾಗ 94 ಅಂತ ಅನ್ಸುತ್ತೆ. ಈಗ ಅದನ್ನ ಕೇಳೋರು ಅದಕ್ಕೆ ಏನೋ ಒಂದಷ್ಟು ಅವಾಗ ಹೇಳಿದ್ರು, ಅದ್ರ ಜೊತೆ ಈಗ ಅರ್ಶಿನ ಪುಡಿ ಹಾಕಿ ಇನ್ನೊಂದ್ ಹಾಕಿ ಅದನ್ನು ಹೇಳಿದ್ದೆ ನಾನು. ಎಲ್ಲದೂ ಮಾಡಿ ಯಾವ್ದು ಸಕ್ಸಸ್ ಆಗಿಲ್ಲ ಅಂತ ನನಗೆ ಫೋನ್ ಮಾಡಿದ ಸಕಲೇಶ್ಪುರ ಆ ಭಾಗದವ್ರು ಒಂದ್ 5-6 ಜನ. ಆಮೇಲೆ ಸಿರ್ಸಿ ಕಡೆಯವರು ಯಾರು 1-4 ಜನ ಫೋನ್ ಮಾಡಿದ್ರು, ಸಿಗಂದೂರದ ಭಾಗದವರು ರೋಗ ಇದೆ ಅಂತ. ನಮ್ಮಲ್ಲಿ ಇದುವರೆಗೆ ಅದು ಗೊತ್ತಾಗಿಲ್ಲ. ಆದ್ರೆ ಈ ವರ್ಷ ಸಹಜವಾಗಿ ಏನ್ ಬರುತ್ತೆ ನಮ್ ತೋಟಕ್ಕೆಲ್ಲ ಅವು ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ, ಅಂದ್ರೆ ಎಲ್ಲೋ ಇದೆ ಅದು ಜಾಸ್ತಿ ಅಂತ ಅನ್ಸುತ್ತೆ. ಅದು ಹೊರತುಪಡಿಸಿದ್ರೆ ನಮ್ಮಲ್ಲಿ ಖನಿಜದ ಹುಳದ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೂ ಸಮಯ ಒಂದು 50 ಜನಿಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಹೇಗೆ ರಕ್ಷಣೆ ಮಾಡಬಹುದು ಅಂತ. ಅಂದ್ರೆ ಜೇನ್ ಪೆಟ್ಟಿಗೆ ಒಳಗೆ ಹೋಗ್ಲದಂಗ ಒಂದ್ ಮಾಡಬಹುದು, ಇನ್ನೇನು ಮಾಡಕ್ಕಾಗಲ್ಲ. ನಾವು ಬಿಡುವಾದಾಗೆಲ್ಲ ಅವನ್ನ ಹೊಡೆದು ಹೊಡೆದು ಸಾಯಿಸಬಹುದಲ್ವಾ? ಹೌದು, ಖಂಡಿತ. ನಮ್ ಫ್ರೆಂಡ್ ಒಬ್ರು ಅದೇ ಹೇಳಿದ್ರು, ನಾವು ಒಂದು ಹೊಡೆದ್ರೆ ಅವನಿಗೆ 1 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಸಾಯಿಸಿದ್ರಂತೆ. ಬೆಳಗಿನ ಸಾಯಂಕಾಲದವರೆಗೆ ಹೊಡೆದಿದ್ನಂತ, ಅವ್ನು ಬಹಳ ನೋಣ ಹೊಡೆದು ಬಿಟ್ಟನಂತ. ಸ್ವಲ್ಪ ಆಮೇಲೆ ಕಂಟ್ರೋಲ್, ಅವರು 40 ಬಾಕ್ಸ್ ಇಟ್ಟಿದ್ದಾರೆ, ಅವ್ರಿಗೂ ನಾನೇ ಟ್ರೈನಿಂಗ್ ಕೊಡೋದು ಎನ್ಆರ್ಪುರ ದಕ್ಷಿಣ ಅಂತ ಹೇಳಿ. ಅವ್ರೀಗ 27 ಬಾಕ್ಸ್ ಇಟ್ಟಿದ್ದಾರೆ. ಕಳೆದ ವರ್ಷ ಒಳ್ಳೆ ಜೇನು ತೆಗೆದ್ರು, ಮುಂದಿನ ವರ್ಷದಿಂದ ಇನ್ನು ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತಿದೆ. ಅವ್ರಿಗೆ ಕಣಜಿದ್ದೆ ಒಂದು ಸಮಸ್ಯೆ ಆಗಿತ್ತು, ಅದಕ್ಕೆ ಅವ್ರು ಆ ರೀತಿ ಮಾಡಿ ಹುಡುಗರು ಶಾಲೆ ರಜೆ ಇತ್ತು ಲಾಕ್ಡೌನ್ ಟೈಮ್, ಎಲ್ಲಾ ಮಕ್ಕಳನ್ನ ಸೇರಿಸಿ ಸೊಳ್ಳೆ ಬ್ಯಾಟ್ಗಳನ್ನ ಮತ್ತೆ ಬೇರೆ ಬೇರೆ ಆ ತರದ ಸಾಧನ ಕೊಟ್ಟು ಎಲ್ಲ ಸಾಯಿಸಿ ಎಲ್ಲ ಕುಟುಂಬ ಉಳಿಸಿಕೊಂಡ್ರು. ಅವರು 9 ಕುಟುಂಬ ಬಿಟ್ಟು ಹೋಗಿತ್ತು, ಉಳಿದವನ್ನು ಉಳಿಸಿಕೊಂಡಿದೆ. ನಿಮ್ಮಲ್ಲಿ ವಾರ್ಷಿಕವಾಗಿ ಎಷ್ಟು ತುಪ್ಪ ಸಿಗ್ತಾ ಇದೆ? 1.5 ಕ್ವಿಂಟಲ್ ತೆಗಿತೀನಿ. ನನ್ನ ಬಾಕ್ಸಿಗೆ ಹೋಲಿಸಿದ್ರೆ ಜನ ಕಡಿಮೆ, ಯಾಕಂದ್ರೆ ಕೃಷಿ ಭೂಮಿ ಆಗಿದ್ರೆ ಕಣ್ಮೇಲೆ ಕಾಫಿ ತೋಟ ನಿಂತು ಹೇಳಿದಾಗ ಗೊತ್ತಿದೆಯಲ್ಲ, ಎಲ್ಲ ಮರಗಸಿ ಮಾಡ್ತಾರೆ 3-4 ವರ್ಷ. ನಮ್ ಭೂಮಿದ ಆಹಾರ ಸಾಕಾಗಲ್ಲ, ಕಾಡ್ ಬದಿಯಲ್ಲಿ ಇರುವಂತದ್ದು ಒಂದಷ್ಟು ಸಂಗ್ರಹಿಸ್ತಾರೆ. ಅದೇ 2 ಕೆಜಿ ಜಾಸ್ತಿ ನಮ್ಮನೆ ಹತ್ರ, ನಾನು ದೂರ ದೂರ ಇಟ್ಟಿದ್ರಲ್ಲಿ ಜಾಸ್ತಿ ಆಗುತ್ತೆ. 1-1.5 ಕ್ವಿಂಟಲ್ ಸಾಧ್ಯ. ಮಾರಾಟನು ತೊಂದ್ರೆ ಇಲ್ಲ ಅಲ್ವಾ? ಮಾರಾಟ ನಾನು ಪೂರೈಸಲಿಕ್ಕೆ ಆಗ್ತಿಲ್ಲ ಸರ್, ಏಪ್ರಿಲ್ ಗೆ ಮುಗಿದೋಗುತ್ತೆ. ಈಗ ನಿನ್ನ ಮನೆಯನ್ನು ಬಂದಿದ್ರೆ ಕೆಲ ಪಾರ್ಟಿಗಳು ತುಂಬ ಅಂತ 1/2 ಕೆಜಿ 200 ಗ್ರಾಮ್ಸ್ ಬೇರೆ ಮಾಡಿಟ್ಟಿದ್ದೀನಿ. ತೀರಾ ಮನೆಗೆ ಹುಡುಕಿ ಬಂದವರಿಗೆ ಕೊಡ್ಬೇಕಲ್ಲ, ನಾನು ಹೊರಗಡೆ ಮಾರ್ಕೆಟ್ ಮಾಡಲ್ಲ ಎಲ್ಲ ಮನೆಯಿಂದ. ಏನ್ ಬೆಲೆ ಸಿಗ್ತಾ ಇದೆ ನಿಮ್ಗೆ? 550-650 ಎರಡು ರೇಟ್ ಅಲ್ಲಿ ಕೊಡ್ತೀನಿ. ಏನು 550-650 ಎರಡು ಬೇರೆ ಯಾಕೆ? ಸ್ವಲ್ಪ ದಪ್ಪ ಬರುತ್ತಲ್ಲ ತುಪ್ಪ, ಅದು 2-3 ವರ್ಷ ಇಡೀ ಏನ್ ಹಾಳಾದ್ರೂ ವಾಪಸ್ ನಂಗೆ ತಂದು ಕೊಡಿ ಅಂತ ಹೇಳಿ 650. ಸ್ವಲ್ಪ ನೀರಾಗಿರ್ತ, ಒಂದು ಹೂವಿನ ಮೇಲೆ ಬರುತ್ತೆ ನೀರು ಮತ್ತು ದಪ್ಪ, ಎರಡನೇದು ಅವು ಸೀಲ್ ಮಾಡಿ ತುಂಬಾ ಟೈಮ್ ಅದರಲ್ಲಿ ಸಂಗ್ರಹಿಸ್ತಿಲ್ಲ, ತೇವಾಂಶ ಕಡಿಮೆ ಇರುತ್ತಲ್ಲ, ಅದನ್ನ ಮತ್ತೆ ಡ್ರೈ ಮಾಡಿದಾಗ ಅದರಲ್ಲಿ ಸ್ವಲ್ಪ ದಪ್ಪ ಬರುತ್ತೆ ತುಪ್ಪ. ಇದು 1-1.5 ವರ್ಷ ಅನ್ನಕ್ಕೆ ಸ್ವಲ್ಪ ಹುಳಿ ಅಂಶ ಬರುತ್ತೆ ನೀರಿರುವಂತ ತುಪ್ಪ. ಆ ದಪ್ಪನೇ ಇರೋದು ನಿಮ್ಗೆ ಏನಾಗಲ್ಲ, ಹಾಗೆ ಹರಳುಗಟ್ಟತಾ ಬರುತ್ತೆ. ತುಡುವೇಜೇನು ತುಂಬಾ ವರ್ಷಗಳಿಂದ ನಿಮ್ ಜೊತೆಗಿದೆ, ಅವನ್ನ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ರಿ, ಮತ್ತೆ ಏನೇನ್ ಸಮಸ್ಯೆಗಳು ಬರ್ತದ ಅಂತ ಅನ್ಕೊಂಡು ಗಮನಿಸಿದ್ರಿ, ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ, ತರಬೇತಿಯನ್ನು ತೆಗೆದುಕೊಂಡಿದ್ರಿ, ತರಬೇತಿಯನ್ನು ಕೊಡ್ತಾ ಇದ್ರಿ, ಇದು ನಿರಂತರವಾಗಿ ನಡೀತಾ ಇರೋದು ಅಲ್ವಾ? ಒಬ್ಬ ಕೃಷಿಕ ಜೇನು ಸಾಕಾಣಿಕೆಯಲ್ಲಿ ತೊಡಸ್ಕೊಂಡ್ರೆ ಈ ಕಡೆ ತುಪ್ಪನ್ನು ಪಡ್ಕೋಬಹುದು, ಅದು ಆಹಾರವಾಗಿ ಅನುಕೂಲ ಆಗ್ತದೆ, ನೀವು ಆಗಿಂದಾಗೆ ಉಪಯೋಗಿಸ್ಕೊಳ್ತಾ ಇರ್ತೀರಿ ಅಲ್ವಾ? ವರ್ಷಕ್ಕೆ ನಿಮ್ಗೆ 4-5 ಕೆಜಿ ತುಪ್ಪ ಬಳಕೆ ಆಗುತ್ತೆ ಅಲ್ವಾ? ಇಲ್ಲ ಸರ್, ಮನೆಗೆ ಇನ್ನು ಜಾಸ್ತಿ ಹೋಗುತ್ತೆ. ನಮ್ಮಲ್ಲಿ ಈ ಬೇಸಿಗೆ ರಜಕ್ಕೆ ಫ್ರೆಂಡ್ಸ್ ಆಮೇಲೆ ಸಂಬಂಧಿಕರೆಲ್ಲ ಬಂದ್ರೆ ಜೇನಿಗೆ ಅಂತ ಹೇಳಿ ಬರ್ತಾರೆ. ನಮ್ಮಲ್ಲಿ ನೀರ್ ದೋಸೆ ರೊಟ್ಟಿ ಜೇನೆ ಕೊಡ್ಬೇಕು, ಅವ್ರು ಅದೇ ಇಟ್ಕೊಂಡ್ ಬರ್ತಾರೆ. ಹೊರನಾಡು ಬೇರೆ ಹತ್ರ ಇದೆಯಾ, ವರ್ಷಕ್ಕೊಂದು ಹೊರನಾಡಿಗೆ ಬಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿಯಿಂದ 10-15 ಜನ ಬರ್ತಾರೆ, ಒಂದ್ ದಿವಸ ಉಳ್ಕೊಳ್ತಾರೆ ಕೆಲ ಟೈಮ್, ಒಬ್ಬರಿಬ್ಬರು ಬರೋದಿರತ್ತೆ. ಅದ್ರ ವೆಚ್ಚನೂ ವಾಪಸ್ ಬರುತ್ತೆ ಹೇಗೆ ಅಲ್ವಾ? ಖಂಡಿತ, ಅವ್ರು ಬರುತ್ತೆ, ಬರೀ ಕೈಲಿ ಬರಲ್ಲ. ಕೃಷಿಕರಾದ್ರೆ ಅವರಲ್ಲಿ ಬೆಳೆಸಿನವರು ಇದೆಲ್ಲ ಜೋಳನ ಇನ್ನೊಂದು ಮುಗ್ದೊಂದು ತರಕಾರಿ ಬೆಳೆಯೋರು ತರಕಾರಿ ತರ್ತಾರೆ. ನಮ್ಮಲ್ಲಿ ನಾವು ಬಾಡಿಗೆ ಹೋಮ್ ಸ್ಟೇ ಅಂತ ಏನಿಲ್ಲ, ಬಂದಾಗ ಖುಷಿಯಿಂದ ಅವ್ರು ಏನೋ ತಂದು ಕೊಟ್ಟು ಹೋಗ್ತಾರೆ, ನಮ್ಮಲ್ಲಿ ತಿಂದು ಉಂಡು ಇಲ್ಲಿ ಮಲೆನಾಡದ್ದು ಅಂತ ಖುಷಿ ಪಟ್ಟು ನಮ್ಮ ಜಮೀನು ಏನು ಕೃಷಿ ನೋಡ್ಕೊಂಡು ಹಾಗೆ ಹೋಗ್ತಾರೆ ಅಲ್ವಾ? ಬದಲಿ ನಮ್ಗೆ ಅದು ಕೊಟ್ಟುಕೊಳ್ಳುವುದು. ಹೌದೌದು, ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ವಾಪಸ್ ಬರೋದು, ಬೇಡವದ್ ಮಾಡಿದ್ರೆ ಅದು ಕೆಟ್ಟದ್ದ ವಾಪಸ್ ಬರೋದು. ಅದು ಮಾರಾಟ ಮಾಡ್ಲೇಬೇಕಂತಾನಲ್ಲ, ಅವರು ಹೊಟ್ಟಿಗೆ ಹೋಗಿ ಸಂತೋಷ ಪಟ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೂ ಪ್ರಯೋಜನನೇ. ಸಾಮಾನ್ಯ ನಮ್ ಸಂಪರ್ಕದವ್ರು ಬರೀ ತಿಂದು ಹೋಗೋರು ಕಡಿಮೆ, ಕೊಟ್ಟು ಹೋಗೋರೇ ಜಾಸ್ತಿ. ಕೆಲ ಟೈಮ್ ನಮ್ಗೆ ಮುಂಜಾನಾಗತ್ತೆ, ಒಂದೊತ್ತು ಊಟ ಹಾಕಿದ್ದಕ್ಕೆ ಅಷ್ಟು ತಗೊಳ್ಬೇಕ. ನೋಡಿ, ಮತ್ತೆ ಕುಟುಂಬದಲ್ಲಿ ನೀವು ಈ ಕೆಲಸ ಮಾಡೋದ್ರಿಂದ ಸದಸ್ಯರಿಗೂ ಅಂದ್ರೆ ನಿಮ್ಮ ಶ್ರೀಮತಿ ಮಕ್ಕಳು ಮತ್ತೊಬ್ಬರಿಗೂ ಆನಂದ. ಯಾವಾಗ್ಲೂ ನಮ್ಮ ಮನೆಯಲ್ಲಿ ತುಪ್ಪ ಇರುತ್ತೆ, ಮತ್ತೆ ಅದನ್ನ ತಿನ್ಲಿಕ್ಕೆ ಆಮೇಲೆ ಖರೀದಿ ಮಾಡ್ಲಿಕ್ಕೆ ಜನ ಬರ್ತಾರೆ ಅನ್ಕೊಂಡು ಅದೊಂದು ನಿರೀಕ್ಷೆ ಇರುತ್ತೆ. ಜೊತೆಗೆ ಅವರಿಗೊಂದು ಹೊಸ ಅನುಭವನೂ ಆಗ್ತಾ ಇರ್ತದೆ, ಹೊಸ ಮಾತಾಡೋದು ಕೇಳ್ಕೊಂಡು ಅಲ್ವಾ. ಅವರಿಗೆ ಒಂದಷ್ಟು ಹೊಸ ಜ್ಞಾನ, ಹೊಸ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ, ಕೃಷಿಕರಲ್ಲಿ ಏನೆಲ್ಲ ತೊಂದರೆ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಲ್ಲ, ಅವರು ಕೇಳಿಸಿಕೊಳ್ತೀವಿ. ಹೌದು, ನೀವು ಕಾಫಿ ಕಾಳುಮೆಣಸು ಏಲಕ್ಕಿ ಅದು ಇದು ಅಂತ ಬೆಳ್ಕೊಂತಿರಲ್ಲ, ಅದಕ್ಕೆ ಜೇನು ಹೇಗೆ ಪೂರಕವಾಗಿ ನೆರವಾಗ್ತದೆ? ಪರಗಸ್ಪರ್ಶ ಒಂದು ಆಗೋದು ಎಲ್ಲರಿಗೂ ರೈತರಿಗೆ ತಿಳಿದಿದ್ದು ವಿಚಾರ. ಸಹಜವಾಗಿ ಪರಗಸ್ಪರ್ಶ ಆಗತ್ತೆ, ಎಲ್ಲರಿಗೂ ಇಳುವರಿ ಸಿಗುತ್ತೆ. ಆದ್ರೆ ಜೇನಿನ ನೊಣಗಳಿಂದ ಸಾಮಾನ್ಯ 60-70% ಹೆಚ್ಚಿಗೆ ಆಗತ್ತೆ ಅಂತಾರೆ. ಕೆಲವು ಬೆಳೆಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಕೆಲವ್ರಲ್ಲಿ 10-20% ಆಗುತ್ತೆ. ಟ್ರೈನಿಂಗ್ ಅಲ್ಲಿ ಅದನ್ನೆಲ್ಲ ಬರ್ತಿರ್ತಾರೆ. ನಾನು ಈಗ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅದನ್ನು ಹೇಳ್ತೀನಿ, ಈ ಏಲಕ್ಕಿಯಲ್ಲಿ ಜಾಸ್ತಿ ಆಗುತ್ತೆ, ಕುಂಬಳ ಜಾತಿಯಲ್ಲಿ ಜಾಸ್ತಿ ಆಗುತ್ತೆ, 60%ಗಿಂತ ಜಾಸ್ತಿ ಇಳುವರಿ ಹೆಚ್ಚಾಗುತ್ತೆ ಅನ್ನೋದು. ಈಗ ಗೊಬ್ಬರ ಹಾಕ್ತಾರೆ, ಜಮೀನ್ ಬೇಕು ಅವರಿಗೆ, ಕೂಲಿ ಕೆಲಸ ಆಗುತ್ತೆ, ನೀರು ಪ್ರತಿಯೊಂದು ಕೊಡ್ಬೇಕು. ಅದ್ರ ಜೊತೆಗೆ ಜೆನ್ಪೆಟ್ಗೆ ಇಟ್ಬಿಟ್ರೆ ಪಾಲಿನೇಶನ್ ಜನ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನೀವು ನಿಮ್ಗೆ ಶುದ್ಧವಾದ ಜೇನು ಸಿಗುತ್ತೆ, ನಿಮ್ ಮನೆಗೆ ಬೇಕಾಗುವಷ್ಟು. ಆಮೇಲೆ ಅದಂತರ ಮನೋರಂಜನೆ ಅಂದ್ರೆ ಹವ್ಯಾಸ ಆಗಿ ಇಟ್ಕೊಂಡ್ರೆ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ. ಜೊತೆಗೆ ಹೇಗ್ ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡ್ತೀರೋ ಅಥವಾ ಇನ್ವೆಸ್ಟ್ ಇಲ್ದೇನೆ ನಿಮ್ಗೆ ಜಾಸ್ತಿ ಇಳುವರಿ ಬರುತ್ತಲ್ವಾ? ಹೌದು, ನಿಜ. ಪರಗಸ್ಪರ್ಶದಿಂದ ಅದನ್ನು ಹೇಳಿ. ಮತ್ತೆ ಒಂದು ಕಾಳಜಿ, ಜೇನಿದೆ ಅಂತಂದಟ್ಗೆ ವಿಷಯಗಳನ್ನು ಹೊಡಿಲಿಕ್ಕೆ ಮನಸ್ಸು ಬರುತ್ತೆ. ಹೌದು, ಅದನ್ನ ಕೆಲವರಿಗೆ ಆಗಲ್ಲ. ಬಳ್ಳಾರಿಂದ ಒಬ್ಬರು ಫೋನ್ ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಅದ್ರಲ್ಲಿ ಕೇಳಿದ್ರು ಉತ್ತರ ಕರ್ನಾಟಕ ಕಡೆಯವರು, ಸ್ಪ್ರೇ ಮಾಡಿದ್ರೆ ತೊಂದರೆ ಆಗತ್ತೆ ಅಂತ ಹೇಳ್ತೀವಿ, ನಮ್ಮಲ್ಲಿ ವಾರಕ್ಕೊಂದು ಸ್ಪ್ರೇ ಮಾಡ್ತಿಲ್ಲ, ನಾವ್ ಹೇಗ್ ಸಾಕ್ಬೇಕು? ಜೇನ್ ಬಿಡದ, ಸ್ಪ್ರೇ ಮಾಡೋದ್ ಬಿಡದ ಅಂತ ಪ್ರಶ್ನೆ ಅವ್ರಿಗೆ. ಅದೇ, ಕೃಷಿಕರಲ್ದವರು ಸಹ ಜೇನು ಸಾಕಾಣಿಕೆಯಲ್ಲಿ ತೊಡಸ್ಕೊಂಡಿರೋದಿದೆ. ಕೃಷಿಕರಂತೂ ಆರಾಮಾಗಿ ಮಾಡಬಹುದು ಅಲ್ವಾ? ಹೌದು, ತುಡುವೆ ಜೇನಂತೂ ಆರಾಮಾಗಿ ಸಾಕೊಂಡು ತುಪ್ಪವನ್ನು ಪಡ್ಕೊಂಡು ಆಹಾರವಾಗಿ ಉಪಯೋಗಿಸಿಕೊಂಡು ಬೇರೆಯವರಿಗೆ ಕೊಟ್ಟು ಸಂತೋಷ ಪಡಬಹುದು. ಸ್ವಲ್ಪನಾದ್ರೂ ಹಣ ಸಿಕ್ಕೇ ಸಿಗುತ್ತೆ. ಆ ಮೂಲಕ ಜೇನು ಸಂರಕ್ಷಣೆ ಮತ್ತು ಜೇನಿನಿಂದ ಆಗುವ ಅನುಕೂಲಗಳನ್ನು ಕಾಣಬಹುದು. ಖಂಡಿತ. ಈಗ ಅದು ಕೃಷಿಕರು ಹೇಗೂ ಮಾಡ್ತಾ ಇದ್ರು ಇದುವರೆಗೆ ಆಯ್ತು. ಈಗ ನಸರಿ ಜೇನನ್ನ ಫ್ಯಾಷನ್ ಆಗಿ ಮಾಡಬೇಕು ಅಂತೇಳಿ ಬೆಂಗಳೂರು ಸಿಟಿಯಲ್ಲೂ ಮಾಡಬಹುದು ಅನ್ನೋದ ಒಂದು ವಿಚಾರ ಸಂಕೀರ್ಣ ಆಯ್ತು. ನಾನು ಭಾಗವಹಿಸಿದ್ದೆ, ಒಂದೆರಡು ವೆಬಿನಾರ್ ಆಯ್ತು ಆ ವಿಚಾರದಲ್ಲಿ. ಅದನ್ನ ಪ್ರಯೋಜನ ಮಾಡಿದ್ರು ನಬಾರ್ಡ್ ಮತ್ತು ನ್ಯಾಷನಲ್ ಬೀಕೀಪಿಂಗ್ ಎರಡು ಪ್ರೋಗ್ರಾಮ್ ಅಲ್ಲಿಯೂ ನಾನು ಭಾಗವಹಿಸಿದ್ದೆ ವೆಬಿನಾರ್ ಅಲ್ಲಿ. ಸಿಟಿಯಲ್ಲಿ ಇರೋರಿಗೆ ಏನೋ ಟೆರೆಸಿ ಗಾರ್ಡನ್, ಬಾಲ್ಕನಿ ಗಾರ್ಡನ್ ಅಥವಾ ಕಿಚನ್ ಗಾರ್ಡನ್ ಅಥವಾ ನಿಮ್ಮ ಪಾಲಿ ಹೌಸ್ ಅಲ್ಲಿ ಮಾಡಬಹುದು ಅಂತ ಏನ್ ತರಬೇತಿ ಕೊಟ್ಟಿದ್ದು, ಅದಕ್ಕೆ ಪೂರಕವಾಗಿ ಏನ್ ಬಾಕ್ಸ್ ಮಾಡಬಹುದು ಅಂತ ಒಂದು ವಿಚಾರ ಕೇಳಿದ್ರು. ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಬಾಕ್ಸ್ ಕೊಡ್ತಾ ಇದ್ದೀನಿ. ನುಸುರಿ ಜೇನು ತುಡುವೆ ಜೇನಿಗಿಂತ ಪರಾಗಸ್ಪರ್ಶದಲ್ಲಿ ಬಹಳ ಚುರುಕು, ಪರಿಣಾಮಕಾರಿ ಅಂತ ಅನ್ಕೊಂಡು ಹೇಳೋದಿದೆ ವಿಚಾರ. ಹೌದು, ಅದು ಹೇಳುದು ಇದೆ, ಸತ್ಯನೂ ಇರ್ಬೋದು. ಯಾಕಂದ್ರೆ ಸಣ್ಣ ಹೂವಿನ ಒಳಭಾಗದವರಿಗೆ ಹೋಗುತ್ತಲ್ಲ, ಇದು ಓಡಾಡುತ್ತೆ. ಕುಟುಂಬ ಜಾಸ್ತಿ ಇಟ್ಟಾಗ ಅತಿ ಹೆಚ್ಚು ಇಳುವರಿ ಸಿಗುತ್ತೆ. ದೊಡ್ಡ ಹೂವಿಗೆ ಹಾಗೂ ತುಡುವೆ ಜೇನು ಹೆಜ್ಜೆನು ಎಲ್ಲೋ ಬರುತ್ತೆ, ಸಣ್ಣ ಜೇನುಗಳಿಗೆ ಸಣ್ಣ ಹೂವಿನ ಒಳಗಡೆ ಅತಿ ಹೆಚ್ಚು ಆಸಕ್ತಿಯಿಂದ ಮಾಡ್ತಾರೆ. ಆಮೇಲೆ ನುಸುರಿ ಜೇನಿನ ಒಂದು ವಿಭಾಗವನ್ನು ತುಡುವೆ ಜೇನು ತರ ಮಾಡಬಹುದಾ ಅಥವಾ ಅದರಲ್ಲಿ ಬೇರೆ ಕ್ರಮ ಇದೆಯಾ? ಸಾಮಾನ್ಯವಾಗಿ ಅದೇ ತರ ಮಾಡಬಹುದು. ಈಗ ಒಂದು ಜೇನು ಗೂಡಿದೆ ನುಸರಿದು, ನಾವು ಎರಡು ಮಾಡಬೇಕು, ಮೂರು ಮಾಡ್ಬೇಕಂತಂದ್ರೆ ಮಾಡಬಹುದು ಸರ್. ನಾನೀಗ ಪ್ರತಿಪಾದಿಸಿರೋದು 2016ರಲ್ಲಿ ಒಂದು ಅಭಿಯಾನ ಇಟ್ಕೊಂಡಿದ್ದು ಒಂದು ವರ್ಷ. ಇದುವರೆಗೂ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ತುಡುವೆ ಜೇನಿನ ಹಾಗೆ ನಸರು ಜೇನು ಮಾಡಕ್ ಸಾಧ್ಯತೆ ಉಂಟು. ಮೂರು ತರದಲ್ಲಿ ಡಿವೈಡ್ ಮಾಡಬಹುದು. ಒಂದು ಸಹಜ ಸೆರೆಗೂಡು ಅಂತ ಹೇಳ್ತೀವಿ ನಾವು. ಒಂದ್ ಗೂಡಿದೆ ಅಂದ್ರೆ ಅದು ಅತಿ ಹೆಚ್ಚಾಗಿ ಹೊರಗಡೆ ಆಗಿ ತುಡುವೆ ಜೇನು ಹೇಗೆ ಗಂಡು ನೊಣಗಳು ಹಾರ್ತಾವೆ, ಹಾರಿ 15-20 ದಿವಸಕ್ಕೆ ಡಿವೈಡ್ ಆಗಿ ಹೋಗುತ್ತೆ. ಅದ್ ಸೇಮ್ ನಸರು ಜೇನು ಸಹ 10-20 ದಿವಸ ಹಾರಾಡ್ತಾವೆ, ಕೆಲವು 15 ದಿವಸಕ್ಕೆ ಹೋಗ್ಬೋದು. ಹೆಚ್ಚು ಹಾರಾಡ್ತವೆ ಡಿಸೆಂಬರ್ ಇಂದ ಮೇ ವರೆಗೆ ಈ ಭಾಗದಲ್ಲಿ, ಕೆಲ ಕಡೆ ನವೆಂಬರ್ ಗೆ ಬರುತ್ತೆ, ಕೆಲ ಕಡೆ ಜೂನ್ ಬರುತ್ತೆ. ನಮ್ಮಲ್ಲಿ ಮೊನ್ನೆ ಜೂನಿಗೆ ಒಂದಾಗಿದೆ, ಅಪರೂಪ ಅದು ಆಗೋದು. ಅಂದ್ರೆ ಡಿಸೆಂಬರ್ ಇಂದ ಏಪ್ರಿಲ್ ಇಟ್ಕೊಳ್ಬಹುದು. ಪಕ್ಕದಲ್ಲಿ ಒಂದು ಗೂಡು ರೆಡಿ ಇಟ್ಬಿಡ್ಬೇಕು, ಸ್ವಲ್ಪ ಈ ಹಳೆ ಮೇಣ ಗಿಣ ವರ್ಸಿ ಇರ್ಬೇಕು. ಅಂದ್ರೆ ಕೆಟ್ಟ ವಾಸನೆ ಇರ್ಬೋದು, ಕ್ಲೀನ್ ಆಗಿ ಮಾಡಿ ಇಟ್ಬಿಟ್ರೆ ಜಾತ ಚಿಪ್ಪು ಇರ್ಬೋದು ಅಥವಾ ಮರದ್ದು ಅಥವಾ ಬೈನಾಟ್ಯ ಯಾವ್ದೋ ಇಡಿ, ಅವಾಗೆ ಡಿವೈಡ್ ಆಗಿ ಹೋಗೋದು ಸಿರೆಗೂಡು. ಇದರಿಂದ ನಾವು ಒಂದ್ ಮಾಡೋದು ಏನಂದ್ರೆ ಸೈಂಟಿಫಿಕ್ ಆಗಿ ಅಂದ್ರೆ ಅದರಲ್ಲಿ ರಾಣಿ ಮೊಟ್ಟೆ ಇರುತ್ತಲ್ಲ, ನಸರಿ ಜೇನೆಲ್ಲ ತುಡುವೆ ಜೇನಿಗೆ ರಾಣಿ ಮೊಟ್ಟೆ ಇರುತ್ತೆ. ಅಲ್ಲಿ ಏನ್ ವ್ಯವಸ್ಥೆ ಆಗುತ್ತೆ ಅಂದ್ರೆ ತುಡುವೆ ಜೇನಲ್ಲಿ ಎರಿನ ಎತ್ತಿಡೋದು, ಅಂದ್ರೆ ಫ್ರೇಮ್ ಸಹಿತ ರಾಣಿ ಮೊಟ್ಟೆ ಇದ್ದು ಎತ್ತಿಡೋದು. ನಸರಿ ಜೇನಲ್ಲಿ ಹಾಗೆ ಬರೋದಿಲ್ಲ, ಅದು ಮುದ್ದೆ ಮಾಡಿರುತ್ತೆ ಮೇಲ್ಭಾಗದಲ್ಲಿ ಅಥವಾ ಯಾವ್ದೋ ಒಂದ್ ಸೈಡ್ ಅಲ್ಲಿ, ಅಂದ್ರೆ ಮೇಲ್ಮುಖವಾಗಿ ಕಾಣುವಾಗೆ ಇರುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ರಾಣಿ ಮೊಟ್ಟೆ ಮೇಲ್ಭಾಗದಲ್ಲಿ ಇರುತ್ತೆ, ಎಲ್ಲೂ ಮಧ್ಯದಲ್ಲಿ ಇಡೋದಿಲ್ಲ. ಹಾಗೆ ಅದನ್ನ ಅದ್ರ ಜೊತೆಗೆ ಸ್ವಲ್ಪ ಬೆಳೆದಿರ ಮೊಟ್ಟೆ ಅಂದ್ರೆ ಬಿಳಿದಿರುತ್ತೆ ಸ್ವಲ್ಪ. ಇನ್ನು ಎಳೆ ಮೊಟ್ಟೆ ಅಂದ್ರೆ ಕಂದು ಮೊಟ್ಟೆ ಇರುತ್ತೆ, ಕೆಲವು ಸೀಲ್ ಆಗಿರಲ್ಲ, ಕೆಲವು ಸೀಲ್ ಆಗಿರುತ್ತೆ ಅಷ್ಟೇ. ಜಸ್ಟ್ ಅಂತದ್ ಎರಡು ಭಾಗ ಮೊಟ್ಟೆನೂ ಇಡ್ಬೇಕಾಗತ್ತೆ, ಜೊತೆಗೆ ಸ್ವಲ್ಪ ಹೂವು ಮತ್ತು ತುಪ್ಪ. ಇಷ್ಟನ್ನ ಎತ್ತಿ ಇನ್ನೊಂದಕ್ಕೆ ಇಟ್ಬಿಟ್ರೆ ಆಯ್ತು, ಇಟ್ಟು ಡಿವೈಡ್ ಮಾಡೋದು. ಇದು ಸೈಂಟಿಫಿಕ್ ಆಗಿ ಮಾಡ್ತಿರುವಂತದ್ದು ಎರಡನೇ ಡಿವೈಡ್. ವಿಶೇಷ ಏನಂದ್ರೆ ತುಡೆ ಜನಲ್ಲಿ ನೀವು ದೂರ ಇಡಬೇಕು ಡಿವೈಡ್ ಆದ್ಮೇಲೆ. ಇದ್ರಲ್ಲಿ ಆಗಲ್ಲ, ಈ ಹಳೆ ಗೂಡು ಏನಿದೆಯೋ ಅದೇ ಹೊಸದ್ ನಾವು ಏನ್ ಡಿವೈಡ್ ಮಾಡಿ ರಾಣಿ ಮೊಟ್ಟೆ ಇರ್ತೀವಲ್ಲ ಆ ಭಾಗಕ್ಕೆ ಇಟ್ಟು ಅದ್ರ ಮೇಲ್ಗಡೆನೆ ಇಡ್ಬೇಕು ಅಥವಾ ಪಕ್ಕದಲ್ಲಿ ಇಡ್ಬೇಕು. ಯಾಕಂದ್ರೆ ನೋಣಗಳು ಅವಾಗೆ ಡಿವೈಡ್ ಆಗ್ಬೇಕು, ಅತ್ಯಷ್ಟು ಬೇಕಿಷ್ಟು ಅವೇ ಆಗ್ತವೆ ಅಲ್ವಾ. ತುಡೆ ಜನಲ್ಲಿ ನಾವು ನೋಣ ಕೊಡೋದು, ಇದ್ರಲ್ಲಿ ಅವಾಗೆ ಡಿವೈಡ್ ಆಗುತ್ತೆ. ನಿಜ ನಿಜ, ಇದು ಸೈಂಟಿಫಿಕ್ ಆಗಿ. ಇನ್ನು ಮೂರನೇದು ಬ್ರೈನ್ ಡಿವೈಡ್ ಅಂತ ಹೇಳ್ತಾರೆ, ಲಾರ್ವ ಸ್ಟೇಜ್ ಅಲ್ಲಿ ಡಿವೈಡ್ ಮಾಡೋದು. ಅಂದ್ರೆ ಎಳೆ ಮೊಟ್ಟೆ ಹೇಳಿದ್ನಲ್ಲ, ಬಿಳಿ ಮೊಟ್ಟೆ ಇರುತ್ತೆ ಆಮೇಲೆ 40-60 ದಿವಸ ಆಗಿರುವಂತ ಬಲ್ತು ಮೊಟ್ಟೆ ಜೊತೆಗೆ ಎಳೆ ಮೊಟ್ಟೆ 5-10 ದಿವಸದ ಒಳಗಡೆ ಇರುವಂತದ್ದು, 2-1 ದಿವಸದ್ದು. ಅಂದ್ರೆ ಅದಿನ್ನು ಸೀಲ್ ಆಗಿರಲ್ಲ, ಅದ್ರ ಮೊಟ್ಟೆ ಇಟ್ಟಿರುತ್ತೆ ರಾಣಿ ಅದ್ರಲ್ಲಿ. ಅಂತದನ್ನ ಇಟ್ಟಾಗ ಅದು ಏನ್ ಮಾಡ್ದ ರಾಶಿ ಜಾಸ್ತಿ ಕೊಟ್ಟು ತುಡೆ ಜೇನಿನ ಹಾಗೇನೆ ಅದ್ರಲ್ಲಿ ಇರೋದಿಲ್ವಲ್ಲ ರಾಣಿ, ಹಾಗಾಗಿ ಇವಾಗ ರಚಿಸ್ತವೆ ಅದನ್ನ, ಇಂಪ್ರೂವ್ಮೆಂಟ್ ಮಾಡ್ತಾರೆ ರಾಜ್ಯ. ಮೂರ್ ರೀತಿಲಿ ಇದನ್ನು ಮಾಡಬಹುದು ಅನ್ನ. ಅದ್ರಾಗೆ ಮಧುಕೋಣೆ ಬೇರೆ ಕೊಡ್ಬೋದು, ಯಂತ್ರ ಸಹಾಯದಿಂದ ಈಗ ಸಾಧ್ಯತೆ ಉಂಟು ಅಂತ ನನ್ನ ಪ್ರತಿಪಾದನೆ. ಅದೇ ನಾವು ತೊಡಗಿಸಿಕೊಂಡಷ್ಟು ಅದರಲ್ಲಿ ವಿಶೇಷ ಉದ್ದೇಶ ವಿಚಾರಗಳು ಸಿಗ್ತಾ ಹೋಗ್ತಾವಲ್ವಾ? ಖಂಡಿತ ಸರ್. ಹೌದು, ಎಲ್ಲ ಕೃಷಿಯಲ್ಲಿ ಅಷ್ಟೇ ಅಲ್ವಾ. ನಿಜ ನಿಜ ನಿಜ. ಆಸಕ್ತಿ ಇದೆ ಅಂದ್ರೆ ಹೊಸದು ಮಾಡಬೇಕು. ನಿಜ ನಿಜ. ಖರ್ಚು ಕಡಿಮೆ ಆಗ್ಬೇಕು, ಜಾಸ್ತಿ ಸಿಗ್ಬೇಕು, ಹಾನಿ ಆಗ್ಬಾರ್ದು, ಉಳಿಬೇಕು, ಜೊತೆಗೆ ನಮ್ಮನ್ನು ಬೆಳೆಸಬೇಕು. ನಿಮ್ಮ ತೋಟದ ಬೆಳೆಗಳು ಅಥವಾ ಇತರೆ ಬೆಳೆಗಳನ್ನ ಪೋಷಣೆ ಮಾಡೋದ್ರ ಜೊತೆಗೆ ಜೇನನ್ನು ನಿಮ್ ಜೊತೆಗೆ ಇಟ್ಕೊಂಡು ಅವುಗಳ ರಕ್ಷಣೆ ಮತ್ತು ಅವುಗಳಿಂದ ಆಗುವ ಅನುಕೂಲಗಳು ಮತ್ತು ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಒಂಥರ ಅರ್ಥಪೂರ್ಣವಾಗಿ ಸಾಕ್ತದ್ರಿ. ತಾವು ನೂರಾರು ಸಾವಿರಾರು ಜನಗಳಿಗೂ ಜೇನು ಕುರಿತಂತೆ ಸಲಹೆಗಳನ್ನು ನೀಡಿದ್ರಿ, ನೀವು ತಿಳ್ಕೊಂಡಿದ್ರಿ ಅಲ್ವಾ? ಬಹಳ ಸಂತೋಷ ಆಯ್ತು. ಇನ್ಯಾರು ಹೇಳಿದ್ದು ತಿಳ್ಕೊಂಡು ನಾವು ಬಂದಿರಿ, ಯಾಕಂದ್ರೆ ನಾವೇನು ಪೂರ್ಣ ನಾವೇ ತಾಳ್ತಿಲ್ಲ. ಅದೇಳಿದ ಟೋಟಲ್ಲಿ ತುಡೇಜೇನಿಂದ 40 ದಿವಸ ತರಬೇತಿ ತಗೊಂಡಿದ್ದೀನಿ. ಅಂದ್ರೆ ಇಷ್ಟು ಜನ ಗುರುಗಳು ನಮ್ಗೆ, ಅದರಲ್ಲಿ ರಾಮಕೃಷ್ಣಯ್ಯ ಅಂತೇಳಿ ವಯೋರುದ್ರ ಅವರು 72 ವರ್ಷದವರೆ ಟ್ರೈನಿಂಗ್ ಕೊಟ್ಟಿದ್ರು ನನಗೆ 7 ದಿವಸ. ಅವ್ರು ಹೇಳಿದ್ರು ನನ್ನ ಪಟ ಶಿಷ್ಯ ನೀನು ಆಗ್ಬೇಕು ಅಂತ ಹೇಳಿದ್ರು. ಅದನ್ನ ಉಳಿಸ್ಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಬಹಳ ಇತ್ತು. ಆ ಮಟ್ಟಕ್ಕೂ ಬೆಳೆದಾಗ ಆಯ್ತು, ಅದು ಹೆಮ್ಮೆ ಇದೆ ನಂಗೆ. ಅವ್ರು ಹೇಳಿದ ಮಾತು ಉಳಿಸಿದೆ ಅಂತ. ಸಂತೋಷ ಆಯ್ತು, ಅರ್ಥಪೂರ್ಣವಾಗಿ ತಾವು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಜೇನು ಸಾಕಾಣಿಕೆಯಲ್ಲಿನ ತಮ್ಮ ಅನುಭವಗಳನ್ನ ಹಂಚಿಕೊಂಡವರು, ಸಲಹೆಗಳನ್ನು ನೀಡಿದವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕಳಸ ಸಮೀಪದ ಹಳುವಳ್ಳಿಯ ವಿ ಆರ್ ಚಂದ್ರಶೇಖರ್ ಅವರು. ಅವರ ಸಂಖ್ಯೆ ಹೀಗಿದೆ: 6361 59 561 6361 5961 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಜೇನು ಒಂದು ಕೀಟ, ಜೀವನವಿಡೀ ಹಾರಾಟ ಸಿಹಿಗಾಗಿ ಹುಡುಕಾಟ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೇರಳ ರಾಜ್ಯದಲ್ಲಿ ಕೊರೋನಾ ಹಂಗೆ ಡೆಲ್ಟಾ ಪ್ಲಸ್ ಸೋಂಕಿನ ಪ್ರಮಾಣ ಜಾಸ್ತಿಯಾಗ್ತಿದ್ದ ಹಿನ್ನೆಲೆಯಲ್ಲಿ ಕೇರಳ ಗಡಿಲಿ ಕಣ್ಗಾವಲು ಕ್ರಮನ ರಾಜ್ಯ ಸರ್ಕಾರ ಹೊರಡಿಸಿತು. ಹಂಗೆ ಕೊಡಗು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ಈ ಕ್ರಮನ ಕಟ್ಟುನಿಟ್ಟಾಗಿ ಪಾಲಿಸುವ ಹಂಗೆ ಸೂಚನೆ ಕೊಟ್ಟಳು. ಕರ್ನಾಟಕ ರಾಜ್ಯ ಸರ್ಕಾರ ಕೇರಳ ರಾಜ್ಯದಲ್ಲಿ ಕೋವಿಡ್ 19 ಪರಿಸ್ಥಿತಿನ ಅವಲೋಕಿಸಿ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡು ಇದ್ದ ಕರ್ನಾಟಕ ಗಡಿ ಜಿಲ್ಲೆಯಲ್ಲಿ ವಿಶೇಷ ಕಣ್ಗಾವಲು ಕ್ರಮನ ಅನುಸರಿಸುವಂಗೆ ಸರ್ಕಾರದ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿನ ಅಧ್ಯಕ್ಷರು ಆದೇಶದಲ್ಲಿ ಸೂಚಿಸಿದರು. ಮಡಿಕೇರಿಯಲ್ಲಿ ತಾರೀಖು 19 ಮತ್ತು ತಾರೀಖು 22ರಂದು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಬರೆಯುವ ಮಕ್ಕಳಿಗೆ ಪರೀಕ್ಷಾ ದಿನದಂದು ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಆದೇಶ ಹೊರಡಿಸಿತು. ಕೊಡಗು ಜಿಲ್ಲೆಗೆ ಲಸಿಕೆ ಮದ್ದು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಜುಲೈ 15 ಅಂದರೆ ನಾಳೆ ಜಿಲ್ಲೆಯ ಯಾವುದೇ ಕೇಂದ್ರದಲ್ಲಿ ಲಸಿಕಾ ಶಿಬಿರ ಇರದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಅವು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಲಲಿತ ಪ್ರಬಂಧ ಪೈಪೋಟಿಲಿ ಗೆದ್ದವರನ್ನ ಆಯ್ಕೆ ಮಾಡಿಳು. ಕಡೆಕಾಳದ ಕಾಳಜಿ ಎಂಬ ಪ್ರಬಂಧ ಪೈಪೋಟಿಲಿ ಕೊಟ್ಟಕೇರಿಯನ ಲೀಲಾ ದಯಾನಂದ ಅವು ಶುರುವಿನ ಇನಾಮುನ ಪಡೆದಳು. ಚಾಂಪಾ ಚಾಂಪವ್ವ ಹಂಗೆ ಪಿಳ್ಳಿಕಾ ಪ್ರಬಂಧ ಪೈಪೋಟಿಲಿ ವಿಶ್ವನಾಥ ಎಡಿಕೇರಿ ಅವು ಎರಡನೇ ಇನಾಮ. ನೋಡಿಕೆ ಹೋದ್ಲೆನ ಪ್ರಬಂಧಲಿ ಕವಿತಾ ಎವೈ ಅವು ಹಂಗೆ ರೊಟ್ಟಿ ಸುಟ್ಟಾತು ಪ್ರಬಂಧಲಿ ಲೀಲಾ ದಾಮೋದರ ಅವು ಮೂರನೇ ಸ್ಥಾನ ಪಡೆದೊಳತ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರಿಂದ ಗೊತ್ತಾವುಟು. ಇಂದು ಜಿಲ್ಲೆಯಲ್ಲಿ ಕೋವಿಡ್ 19 ಪ್ರಕರಣ 44 ಕೇಸು ದಾಖಲಾವುಟು. 39 ಆರ್ಟಿಪಿಸಿಆರ್ ಹಂಗೆ 5 ಪ್ರಕರಣ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಿಂದ ಗೊತ್ತಾವುಟು. ಮಡಿಕೇರಿ ತಾಲೂಕುಲಿ 16 ಹೊಸ ಕೋವಿಡ್ 19 ಪ್ರಕರಣ. ಸೋಮವಾರಪೇಟೆ ತಾಲೂಕುಲಿ 24 ಕೋವಿಡ್ 19 ಪ್ರಕರಣ. ವಿರಾಜಪೇಟೆ ತಾಲೂಕುಲಿ 4 ಕೋವಿಡ್ 19 ಪ್ರಕರಣ ಆಗುಟು. ಒಟ್ಟರೆ 30,748 ಪ್ರಕರಣ ದಾಖಲಾಗಿದ್ದು ಕಳೆದ 24 ಗಂಟೆಯಲ್ಲಿ 110 ಮಂದಿ ಆಸ್ಪತ್ರೆಯಿಂದ ಹುಷಾರಾಗಿ ಹೋಗಳು. ಒಟ್ಟು ಹುಷಾರಾದವರ ಸಂಖ್ಯೆ 29,894 ಆಗುಟ್ಟು. 472 ಸಕ್ರಿಯ ಪ್ರಕರಣ. ಕಳೆದ 24 ಗಂಟೆಯಲ್ಲಿ ತೀರಿ ಹೋದವರ ಸಂಖ್ಯೆ 0. ಒಟ್ಟು ಸತ್ತವರ ಸಂಖ್ಯೆ 382. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 120. ಪಾಸಿಟಿವಿಟಿ ದರ ಶೇಕಡ 1.94 ಆಗುಟ್ಟುತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವು ತಿಳಿಸಿಯಳು. ಕೊಡಗು ಜಿಲ್ಲೆ ಹಂಗೆ ಮಲೆನಾಡು ಭಾಗಲಿ ಮುಂಗಾರು ಮಳೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆಯಲ್ಲಿ ತಾರೀಖು 14/7/2021 ಇಂದು ಮಧ್ಯಾಹ್ನ 1 ಗಂಟೆಯಿಂದ ತಾರೀಖು 19/7/2021 ಹೊತ್ತಾರೆ 8:30 ಗಂಟೆಗೆ ಮುಟ್ಟ ಯೆಲ್ಲೋ ಅಲರ್ಟ್ನ ಭಾರತೀಯ ಹವಾಮಾನ ಇಲಾಖೆ ಘೋಷಿಸಿದ್ದು ಸಾರ್ವಜನಿಕರು ಎಚ್ಚರಿಯಿಂದ ಇರಿಕೆ ಜಿಲ್ಲಾಧಿಕಾರಿ ಮನವಿ ಮಾಡ್ಯಳು. ಬುಧವಾರ ಹೊತ್ತಾರೆ 8:30 ಆಕೇರಿ ಆದ ಹಂಗೆ ಕಳೆದ 24 ಗಂಟೆ ಸಮಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಳೆ 61.58 ಮಿಲಿಮೀಟರ್ ಮಳೆ ಆಗುಟ್ಟು. ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 89.5 ಮಿಲಿಮೀಟರ್ ಮಳೆ ಆಗಿದ್ದು ಸೋಮವಾರಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 49.95 ಮಿಲಿಮೀಟರ್ ಮಳೆ. ಹಂಗೆ ವಿರಾಜಪೇಟೆ ತಾಲೂಕುಲಿ 45.28 ಮಿಲಿಮೀಟರ್ ಮಳೆ ಸುರಿದುಟು. ಕೊಡಗಿನ ವಸತಿ ಹಂಗೆ ಉಸ್ತುವಾರಿ ಮಂತ್ರಿ ವಿ ಸೋಮಣ್ಣನವು ಜುಲೈ 16ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬರ್ನ ಹಮ್ಮಿಕೊಂಡಳು. ಮಂತ್ರಿಗ ಜುಲೈ 16ರಂದು ಹೊತ್ತಾರೆ 9:30 ಗಂಟೆಗೆ ಕುಶಾಲನಗರ ಹಾರಂಗಿ ಜಲಾಶಯದ ಕಾಲುವೆಗಳಲ್ಲಿ ನೀರು ಹರಿಸುವ ಪೂಜಾ ಕಾರ್ಬರಲ್ಲಿ ಭಾಗವಹಿಸುವೆ. ಮತ್ತೆ ಹೊತ್ತಾರೆ 10:30 ಗಂಟೆಗೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಭಾಗವಹಿಸುವೆತ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಟಿಎನ್ ರವಿಪ್ರಕಾಶ್ ಅವು ತಿಳಿಸಿಯಳು. ಕೊರೋನಾ ಸಮಯದಲ್ಲಿ ಮುಂಚೂಣಿ ಸೈನಿಕರಾಗಿ ಕಾರ್ಯನಿರ್ವಹಿಸಿದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಪೌರ ಕಾರ್ಮಿಕರು ಗ್ರಾಮ ಪಂಚಾಯತ್ ಸಿಬ್ಬಂದಿಗ ಸೇರಿದಂಗೆ ಇವಕ್ಕೆ ಶಾಸಕರಾದ ಅಪ್ಪಚ್ಚು ರಂಜನ್ ಅವು ಆಹಾರ ಕಿಟ್ನ ವಿತರಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಕ್ಯಾಟ್ ಕೊಡಗು ಅವರ ಕ್ಯಾಟ್ ಮಾರ್ಟ್, ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ ತರಕಾರಿ ಮೀನು ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ಅಮ್ಮತ್ತಿ ವಿರಾಜಪೇಟೆಯಲ್ಲಿ ಇಂದು, ಕಕ್ಕಬೇಯಲ್ಲಿ ನಾಳೆ, ಚಟ್ಟಳ್ಳಿಯಲ್ಲಿ 16ರಂದು ನೂತನ ಕ್ಯಾಟ್ ಮಾರ್ಟ್ ಆರಂಭ. ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366922199.